ಜಿಲ್ಲೆಯಲ್ಲಿ ಹಂತ ಹಂತವಾಗಿ ವೈದ್ಯಕೀಯ ಕಾಲೇಜು ನಿರ್ಮಾಣ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಘೋಷಣೆ. ಬಳ್ಳಾರಿ ಘಟನೆ ಮುಚ್ಚಿಹಾಕಲು ಸರ್ಕಾರ ಯತ್ನ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪ. ಕೈಗಾರಿಕೆಗಳು ಆರ್ಥಿಕ ಪ್ರಗತಿಯ ಜೊತೆಗೆ ಪರಿಸರ ಸುಸ್ಥಿರತೆ ಕಾಯ್ದುಕೊಳ್ಳುವಂತೆ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಪಕ್ಷದ ಗೆಲುವಿಗೆ ವಿಶೇಷ ಆದ್ಯತೆ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಹಾಗೂ ಬೆಳಗಾವಿ ಸಕ್ಕರೆ ಕಾರ್ಖಾನೆಯಲ್ಲಿ ಬಾಯ್ಲರ್ ಸ್ಫೋಟ, ಇಬ್ಬರು ಕಾರ್ಮಿಕರು ಸಾವು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಸರ್ವ ಜೀವಿಗಳ ಪ್ರಾಣ ಸ್ವರೂಪ ಗಾಳಿ. ಶರೀರಂ ಹಿ ವಿನಾ ವಾಯುಂ ಸಮತಾಂ ಯಾತಿ ದಾರುಭಿ. ವಾಯುವಿನ ಸಂಚಾರವಿಲ್ಲದ ದೇಹ ಕಟ್ಟಿಗೆಗೆ ಸಮಾನ ಎಂದಿದೆ ವಾಲ್ಮೀಕಿ ರಾಮಾಯಣ. ಮಲಿನ ಮತ್ತು ವಿಷಯುಕ್ತ ಗಾಳಿಯಿಂದ ಉಂಟಾಗುವ ದುಷ್ಪರಿಣಾಮಗಳು ಹಲವು. ವಾಹನಗಳು ಮತ್ತು ಕಾರ್ಖಾನೆಗಳು ಹೊರಸೂಸುವ ಹೊಗೆಯಿಂದ ಜೀವಿಗಳ ಶ್ವಾಸಕೋಶ ಮತ್ತು ಉಸಿರಾಟದ ಮೇಲೆ ತೀವ್ರತರದ ಪರಿಣಾಮಗಳುಂಟಾಗುತ್ತವೆ. ವಾಯುಮಾಲಿನ್ಯ ತಡೆಯಿರಿ, ಪರಿಸರ ಉಳಿಸಿರಿ, ಇದು ವಿಶ್ವಸಂಸ್ಥೆಯ ಘೋಷಣೆ. ಮರಗಿಡ ಬೆಳೆಸಿ, ಜೀವಸಂಕುಲ ಉಳಿಸಿ, ಅಂತರ್ಜಲ ಹೆಚ್ಚಿಸಿ, ಪರಿಸರ ಉಳಿಸಿ. ಈಗ ವೇಳೆ 6:54 ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್. ಇದು ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ಕೃಷಿಕ ಬಾಂಧವರಿಗೆ ಶರಣು ಶರಣಾರ್ಥಿ. ರೈತ ಬಾಂಧವರೇ, ಇಂದಿನ ಕೃಷಿ ರಂಗದಲ್ಲಿ ಸಮಗ್ರ ಕೃಷಿಯ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಕೋನಬೇವು ಗ್ರಾಮದ ಪ್ರಗತಿಪರ ಕೃಷಿಕರಾದ ಕೊಂಚೆ ಶಿವರುದ್ರಪ್ಪ ಅವರೊಂದಿಗೆ ಸಂದರ್ಶನ, ಹವಾಮಾನ ವರದಿ ಮತ್ತು ರೈತರಿಗೆ ಸಲಹೆ ಜನಪದ ಗೀತೆಗಳನ್ನು ಕೇಳಬಹುದು. ಪ್ರಿಯ ರೈತ ಬಾಂಧವರೇ, ಈ ಪ್ರಕಟಣೆ ನಿಮಗಾಗಿ. ನಾಳೆ ಸಂಜೆ 6:51 ನಮ್ಮ ನಿಲಯದಿಂದ ಕೃಷಿರಂಗ ಕಾರ್ಯಕ್ರಮದಲ್ಲಿ ಹಲೋ ಕಿಸಾನ್ ವಾಣಿ ರೈತರಿಗಾಗಿ ನೇರ ಫೋನ್ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ, ಕೃಷಿಯಲ್ಲಿ ಸಮಗ್ರ ಕೃಷಿ ಪದ್ಧತಿ ಅಳವಡಿಕೆ. ಈ ಕುರಿತು ಶ್ರೋತೃಗಳು ಕೃಷಿಯಲ್ಲಿ ಸಮಗ್ರ ಕೃಷಿ ಪದ್ಧತಿ ಅಳವಡಿಕೆ ಬಗ್ಗೆ ಪ್ರಶ್ನೆಗಳನ್ನು ಕೇಳಬಹುದು. ನಿಮ್ಮ ಪ್ರಶ್ನೆಗೆ ಆಗ ಭಾಗವಹಿಸಿ ಉತ್ತರಿಸಲಿದ್ದಾರೆ ಹಿರಿಯೂರು ತಾಲೂಕು ಹೇಮದಳ ಗ್ರಾಮದ ಪ್ರಗತಿಪರ ಕೃಷಿಕ ಹಾಗೂ ಕೃಷಿ ಸಾಧಕ ಪ್ರಶಸ್ತಿ ಪುರಸ್ಕೃತರಾದ ಸಿದ್ದಪ್ಪ ಅವರು. ಕೇಳುಗರಾಗ ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640773, ಮತ್ತೊಂದು ಮೊಬೈಲ್ ಸಂಖ್ಯೆ 9141970272. ಎಲ್ಐಸಿಯ ಜೀವನ್ ಲಾಭ್ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲದೆ ಆದರೆ ಬೆನಿಫಿಟ್ಸ್ ಗಳೆಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಈಗ ಸಮಗ್ರ ಕೃಷಿಯ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಕೋನಬೇವು ಗ್ರಾಮದ ಪ್ರಗತಿಪರ ಕೃಷಿಕರಾದ ಕೊಂಚೆ ಶಿವರುದ್ರಪ್ಪ ಅವರೊಂದಿಗೆ ಸಂದರ್ಶನ ಕೇಳೋಣ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಚಿತ್ರದುರ್ಗ ತಾಲೂಕು ಕೂನ್ಬೇವು ಗ್ರಾಮದ ಪ್ರಗತಿಪರ ಕೃಷಿಕರಾದ ಕೊಂಚೆ ಶಿವರುದ್ರಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಸಮಗ್ರ ಕೃಷಿಯನ್ನು ಅಳವಡಿಸಿಕೊಂಡಿದ್ದಾರೆ. ಅವರ ಕೃಷಿ ಬದುಕಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ ಬಂದಿದ್ದಾರೆ. ಶಿವರುದ್ರಪ್ಪರ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಶಿವರುದ್ರಪ್ಪರ ಈ ಕೃಷಿ ಬದುಕಾಲ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರ? ನಮ್ಮ ತಂದೆ ತೀರಿದ ಮೇಲೆ ಸುಮಾರು 1 ಎಕರೆ ಜಮೀನಿತ್ತು. ಈ ಬೀಳ್ಬಿಡಂತ ಪರಿಸ್ಥಿತಿ ಬಂದ್ಬಿಡ್ತು. ಮನೇಲಿ ಯಾರು ನನಗೆ ಕೃಷಿ ಅನುಭವ ಇಲ್ಲ, ನನಗೆ ಏನು ಗೊತ್ತಿಲ್ಲ. ಆ ಸಂದರ್ಭದಲ್ಲಿ ಅವ್ರು ತೀರಿದ ಮೇಲೆ ನಾನು SLC ಇದ್ದೆ. ನಾನು ಹೆಂಗ್ ಮಾಡಬೇಕು ಅಂತ ನೋಡಿ ಇಲಾಖೆಗಳಿಗೆ ಸ್ವಲ್ಪ ಸಂಪರ್ಕ ಮಾಡಿಕೊಂಡು ಸಂಪರ್ಕಕ್ಕೆ ಬಂದ್ಮೇಲೆ ನನಗೆ ಕೃಷಿಯಲ್ಲಿ ಲಾಭ ಇದೆ ಅಂತ ಕಂಡಿದ್ದೆ ಇಲಾಖೆಗಳು. ನನ್ನ ಸಂಪರ್ಕಕ್ಕೆ ಬಂದ್ಮೇಲೆ ನಾನು ಇಲಾಖೆ ಜೊತೆಗೆ ಸೇರಿದ ಮೇಲೆ ಬೀಜಿಕೆರೆ ವೀರಭದ್ರಪ್ಪ ತೋಟ ನೋಡ್ಕೊಂಡೆ, ಮತ್ತೆ ಚನ್ನಪಟ್ಟಣದತ್ತ ಶಿವಣ್ಣ ಅಂತ ಇದಾರೆ ಅವ್ರ ತೋಟ ನೋಡ್ಕೊಂಡೆ, ಮಂಡ್ಯದಲ್ಲಿ ಒಬ್ಬ ರೈತರ ತೋಟ ನೋಡ್ಕೊಂಡೆ, ಆಮೇಲೆ ಸೇಡಂ ಅನಂತರೆಡ್ಡಿ ಪಾಟೀಲ್ ಅವ್ರ ಜಮೀನು ನೋಡ್ಕೊಂಡೆ, ಭಾಸ್ಕರ ಅವರ ಮತ್ತೆ ಅಡಿಗೆರಿ ಅಲ್ಲಿ ನೋಡ್ಕೊಂಡೆ. ಹಿಂಗೆ ಸುಮಾರು ಜಮೀನುಗಳು ರೈತರು ಪ್ರಗತಿಪರರೇ ಅವರು ಸ್ವಲ್ಪ ಇಂಪ್ರೂವ್ ಮಾಡ್ತಾ ಇದ್ರು. ಒಬ್ಬರು ತೊಗರಿ ಬೆಳೆಗಾರರು, ಒಬ್ಬರು ಜೋಳದ ಬೆಳೆಗಾರರು, ಒಬ್ಬರು ತೋಟಗಾರಿಕೆ ಬೆಳೆಗಾರರು ಹಿಂಗೆಲ್ಲ ಮಾಡಿ ಒಬ್ಬರು ಡೈರಿ ಕೂಡ ಮಾಡ್ತಾ ಇದ್ರು. ಅದನ್ನು ನೋಡಬೇಕು ಅನ್ನೋ ಕಾತರನ ನೋಡಿಕೊಂಡೆ. ಆಗ ನನಗೆ ಕೃಷಿಯ ಉತ್ಸಾಹ ಬಂತು. ಅವರೆಲ್ಲ 5 ಎಕರೆ, 10 ಎಕರೆ, 20 ಎಕರೆ, 30 ಎಕರೆ ಇರಂತಾರೆ, ನಾವೆಲ್ಲ ದೊಡ್ಡ ರೈತರು. ಅಂಥ ಸಂದರ್ಭದಲ್ಲಿ ನಾನ್ಯಾಕೆ ಇದನ್ನು ಮಾಡಬಾರ್ದು ಅಂತೇಳಿ ನಾನು ಕೃಷಿಗೆ ಡುಮುಕಿದೆ. ಈ 40 ವರ್ಷದ ಅನುಭವದಲ್ಲಿ ಲಾಭನೂ ಆಗೈತೆ, ನಷ್ಟನೂ ಆಗೈತೆ, ಕಷ್ಟನೂ ಆಗೈತೆ, ಸಾಲನೂ ಮಾಡಿದ್ವಿ. ಮತ್ತು ಆಮೇಲೆ ಈಗ ಸಮಗ್ರವಾಗಿ ಸಾಲ ತೀರಿಸುವಂಥ ಯೋಜನೆ ನಾನು ಈಗ ಕೈ ಹಾಕಿದ ಮೇಲೆ ತೋಟ ಅಭಿವೃದ್ಧಿ ಮಾಡ್ತಾ ಇದ್ದೀನಿ. ಈಗ ಸಮಗ್ರ ಕೃಷಿಗಿಳಿದ ಮೇಲೆ ನಿರಂತರವಾಗಿ ಯಾವುದಾದ್ರೂ ಬೆಳೆ ಬರಂಗೆ ಮಾಡಿದ್ದೀನಿ. ಎಲ್ಲ ಬೆಳೆಗಳನ್ನು ತಗೊಂಡು ವಾರದ ಬೆಳೆ, ನಿತ್ಯ ಬರೋಂಥ ಬೆಳೆ, ವಾರ್ಷಿಕ ಬೆಳೆ, 6 ತಿಂಗಳ ಬೆಳೆ, ಆಮೇಲೆ 10 ವರ್ಷ 5 ವರ್ಷ ಕಟಾವಾಗಂಥ ಬೆಳೆ, ಇದನ್ನು ಮಾಡಿರೋದ್ರಿಂದ ನನಗೆ ಮೇಂಟೈನ್ ಆಗಲಿಕ್ಕೆ ಕೃಷಿ ಲಾಭದಾಯಕ ಮತ್ತು ಕೃಷಿ ಕೈ ಹಿಡಿತದೆ. ನಮಗೆ ATM ಇದ್ದಂಗೆ ಒಂದೇ ಬೆಳೆ ಬೆಳೆದು ಒಂದೇ ಬೆಳೆಗೆ ಇದನ್ನ ಹಾಕಬಾರದು. ಹಾಗೆ ನಾವು ಎಲ್ಲ ಬೆಳೆಗಳನ್ನು ಇಲಾಖೆಗಳು, ಕೃಷಿ ಇಲಾಖೆಯೇ, ತೋಟಗಾರಿಕೆ ಇಲಾಖೆಯೇ, ಅರಣ್ಯ ಇಲಾಖೆಯೇ, ಮೀನು ಇವೆಲ್ಲ ಇಲಾಖೆಯ ಸಂಪರ್ಕ ಮಾಡಿ ಬೇಕಾದಷ್ಟು ಸೌಲಭ್ಯ ಇದೆ, ಅದನ್ನು ಪಡ್ಕೊಂಡು ಅದನ್ನು ಅಭಿವೃದ್ಧಿ ಮಾಡಿ ರೈತ ಆತ್ಮಹತ್ಯೆಯಿಂದ ಹೊರಗೆ ಬರಬೇಕು. ರೈತರು ಎದುರುಬಾರ್ದು, ಸಾಲಕ್ಕೂ ಎದುರುಬಾರ್ದು, ಅದಕ್ಕೆ ಎದುರಿಕೆ ಮಾಡಿದ್ರು ಕಷ್ಟನೇ ಇದು, ಸುಲಭ ಏನಲ್ಲ. ಇವತ್ತು ಬೀಜ ಬಿತ್ತಿ ನಾಳೆ ಬೆಳೆ ಬರೋಲ್ಲ. ಒಂದು ಬೀಜ ಬಿತ್ತಿದ್ರೆ ಒಂದೊಂದು ಬೆಳೆಗೆ ಒಂದೊಂದು 3 ತಿಂಗಳದಿದೆ, 6 ತಿಂಗಳದಿದೆ, 1 ವರ್ಷದ ಬೆಳೆ ಇದೆ. ಅಡಿಕೆ ತೆಂಗೆಲ್ಲ 5-6 ವರ್ಷ 7 ವರ್ಷ ತಗೊಳುತ್ತೆ. ಕೆಲವು ಬೆಳೆ ಎಲ್ಲ 1 ತಿಂಗಳ ಬರೋಂಥ ಸೊಪ್ಪಿದೆ. ಹಿಂಗೆ ಬೇಕಾದಷ್ಟು ಸೊಪ್ಪು ಬೆಳೆಗಾರರು ನೋಡಿದ್ದೀನಿ ನಾನು. ಇಲ್ಲಿ ಸುತ್ತಮುತ್ತ ಹಳ್ಳಿ ರೈತರು, ಮಹಿಳೆಯರು ಸೊಪ್ಪು ಬೆಳೆದು ಸೊಪ್ಪನ್ನು ಮಾರಾಟ ಮಾಡಿ ಜೀವನ ಮಾಡ್ತಾರೆ, ತುಂಬ ಐಷಾರಾಮ ಮಾಡ್ತಾರೆ, ಹಸುಗಳು ಕಟ್ಟಿಕೊಂಡು ಜೀವನ ಮಾಡ್ತಾರೆ. ಹಂಗೆ ನಾನು ಒಬ್ಬ ರೈತ, ಯಾಕೆ ನಾನು ಕೃಷಿಯಲ್ಲಿ ಇಷ್ಟೊಂದು ಸಮಗ್ರವಾಗಿ ಮಾಡಿ ನಾನು ಅಭಿವೃದ್ಧಿ ಆಗಬಾರ್ದು, ನಾನು ಪ್ರಗತಿಪರ ಆಗಬಾರ ಅಂತ ನಾನು ಸೂರ್ಯಕಾಂತಿ ಬೆಳೆದು ಅಭಿವೃದ್ಧಿ ಮಾಡಿ ತೋರಿಸಿದೆ. ಬರಗಾಲ ಅಂತ ಘೋಷಣೆ ಮಾಡಿದ್ರು ಜಿಲ್ಲಾಧಿಕಾರಿಗಳು, ಒಳ್ಳೆ ಇಳುವರಿ ಬಂತು. ತಿರ್ಗಾ ಮೆಕ್ಕೆಜೋಳ ಬೆಳೆದೆ, ಆ ವರ್ಷವೂ ನನಗೆ ಮೆಕ್ಕೆಜೋಳ ಇದಾಯ್ತು. ಸೂರ್ಯಕಾಂತ ಎರಡನೇ ಕ್ರಾಪ್ ಕಡಲೆ ಬೆಳೆದು, ಅದು ಕೂಡ ಯಶಸ್ವಿಯಾಯಿತು. ನಾನು ಆವಾಗಲಿದ್ದ ಕೃಷಿ ನನ್ನ ಕೈ ಬಿಡಲ್ಲ ಅಂತೇಳಿ ಕೃಷಿಯನ್ನು ನಮ್ಮ ದೇವರಂತ ಪೂಜನೆ ಮಾಡಿ ಕೃಷಿಯನ್ನೇ ನಂಬಿ ಬರುತ್ತಾರೆ. ನಮ್ಮ ಕೃಷಿಯೇ ಮೂಲ ಆದಾಯ. 5 ಲಕ್ಷ ರೂಪಾಯಿ ಸಮಗ್ರ ಕೃಷಿಯನ್ನು ಅಳವಡಿಸಿಕೊಂಡಿದ್ರ, ನಿಮ್ಮ ಜಮೀನು ಎಷ್ಟು ಎಕರೆ ಇದೆ? ನನಗೆ ಈಗ 38 ಎಕರೆ ಬರುತ್ತೆ. ನನ್ನ ಮಗನಿಗೆ 1.5 ಎಕರೆ ಇದೆ. ಅವನು ಕೃಷಿ ಮಾಡ್ತಾನೆ, ಹೆಚ್ಚು ಅವನು ಲಚ್ಚರ ಕೆಲಸ ಮಾಡೋದ್ರಿಂದ ಕೃಷಿ ಕಡೆ ಅಷ್ಟೊಂದು ಒಳಗೆ ತೋರಿಸಲ್ಲ, ಮತ್ತೆ ಮಾಡೋಗ್ತಾನೆ, ನೋಡ್ಕೊಂಡು ಹೋಗ್ತಾನೆ, ಜವಾಬ್ದಾರಿ ಅದನ್ನು ನೋಡ್ತಾನೆ, ಇದನ್ನು ನೋಡ್ತಾನೆ, ಕಾಲೇಜಿಗೆ ಹೋಗ್ತಾನೆ ಬರ್ತಾನೆ. ಕೃಷಿಯಲ್ಲಿ ನನ್ನ ಹೆಂಡತಿ, ನನ್ನ ಮಕ್ಕಳು ಎಲ್ಲರೂ ಕೂಡ ಭಾಗಿಯಾಗಿ ಪ್ರತಿದಿನ ಅವರು ಕೂಲಿಯರೇ, ಅವರು ಕೃಷಿ ಮಾಡರೆ, ಅವಷ್ಟು ಕರೆಕ್ಟಾಗಿ ಕೆಲಸ ಮಾಡಿ ನನಗೆ ಒಂದಾಗಣಿಕೆ ಮಾಡೋದ್ರಿಂದ ನಮಗೆ ಒಬ್ಬ ಮಗಳು ಒಬ್ಬ ಮಗ ನಮ್ಮ ಮನೆ ಹೆಂಡ್ರು ಇಷ್ಟೇ ಇರೋದ್ರಿಂದ ಚೆನ್ನಾಗಿ ಕೆಲಸ ಆಗುತ್ತೆ, ಯಶಸ್ವಿ ಆಗ್ತಾ ಇದ್ವಿ. ಯಶಸ್ವಿ ಆಗಲಿಕ್ಕೆ ಅವರು ಕೂಡ ಕಾರಣ. ನೀರಾವರಿ ಎಷ್ಟು ಎಕರೆ ಇದೆ? ಬೆದ್ಲು ಜಮೀನು ಎಷ್ಟು ಎಕರೆ? ಈ ನೀರಾವರಿ 17 ಎಕರೆ ಬರ್ತಾ ಇದೆ, ಬೆದ್ಲು ಒಂದು 33-34 ಎಕರೆ ಆಗ್ತದೆ. ಈಗ ನೀರಾವರಿಯಲ್ಲಿ ಏನೇನು ಬೆಳೆಗಳು ಬೆಳೀತಾ ಇದ್ರ? ಬೆದ್ಲಲ್ಲಿ ಏನೇನು ಬೆಳೆಗಳು ಬೆಳೀತೀರ? ಬೆದ್ಲಲ್ಲಿ ನಾನು ಮುಂಗಾರಿಯಲ್ಲಿ ಸೂರ್ಯಕಾಂತಿ ಅಥವಾ ಮೆಕ್ಕೆಜೋಳ ಅಥವಾ ತೊಗರಿ, ಎರಡನೇ ಬೆಳೆಯಾಗಿ ಕಡಲೆ ಇಲ್ಲ ಧನಿಯಾ ಅಥವಾ 2 ಎಕರೆ ಸೂರ್ಯಕಾಂತಿನೂ ಹಾಕ್ಬೋದು. ಇವನ್ನ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ಈಗ 1 ವರ್ಷಗಳಿಂದನೂ ನಾನು 1 ಕ್ರಾಪ್ ಯಾವಾಗೂ ಬೆಳೆಯಲಿಲ್ಲ, 2 ಕ್ರಾಪೇ ತಗೊಳ್ಳೋದು. ಅಂದ್ರೆ ಸ್ವಲ್ಪ ಕ್ಷಮ ಆಗುತ್ತೆ, ರಾತ್ರಿನೂ ಮಾಡಬೇಕು, ಅಗಲತ್ತು ಮಾಡಬೇಕು. ಹಂಗಾದ್ರೆ ಮಾತ್ರ ಕೃಷಿ ಇದು. ಟೈಮ್ ನೋಡಿ ಅಫಿಷಿಯಲ್ ಲೆವೆಲ್ಗೆ ನಾವು ಮಾಡೋದು, ಅಫಿಷಿಯಲ್ ತರ ಮಾಡೋದು 10 ಗಂಟೆಗೆ ಬಂದು 5 ಗಂಟೆಗೆ ಹೋಗೋಕ್ಕಾಗಲ್ಲ. ಬೆಳಿಗ್ಗೆ ಎದ್ದಿಂದ ಸಾಯಂಕಾಲವರೆಗೆ ಆಗುತ್ತೆ, ಸಾಯಂಕಾಲದಿಂದ ಬೆಳಕರವರೆಗೆ ಆಗುತ್ತೆ. ಒಂದೊಂದು ಟೈಮು 2-3 ದಿವಸ ಕಷ್ಟಪಟ್ಟರೆ 1 ವರ್ಷದ ಆಹಾರ ಸಿಗುತ್ತೆ. ಇದು ಕೃಷಿ ಒಂದು ದಿನದ್ದು 1 ಗಂಟೆ ಅದಲ್ಲ, ನಿರಂತರ ಕೃಷಿ ಅಂದರೆ ಯಾವಾಗಲೂ ಚಟುವಟಿಕೆ ಇರೋದೇ ಕೃಷಿ. ಹೌದು, ಯಾವಾಗಲೂ ಸಕ್ರಿಯಗೊಳಿಸೋದೇ ಕೃಷಿ. ಇದು ಆನಂದ ಸಿಗದವಾಗ ನಮಗೆ ಇದು ಟೈಮಿಂಗ್ ಇಲ್ಲ. ಹೌದು, ಗಂಟೆ ರಾತ್ರಿ ಅಗಲು ಏನು ಕರೆಂಟ್ ರಾತ್ರಿ ಕೊಡ್ತಾರೆ, ನಾವು ರಾತ್ರಿ ಹೋಗಲೇಬೇಕು. ಹೌದು, ಅಗಲತ್ತು 1 ಗಂಟೆಗೆ ಕೊಡ್ತಾರೆ, ಅಗಲತ್ತು ಹೋಗಲೇಬೇಕು. ಆ ಅವಧಿನೂ ನಾವು ಮೇಂಟೈನ್ ಮಾಡಬೇಕು. ಈ ಕರೆಂಟಿನ ಸಮಸ್ಯೆ ಆಗಿಲ್ಲ, ಕರೆಂಟ್ ಸಾಕಾಗುತ್ತೆ. ಈ ವ್ಯವಸ್ಥೆಗೆ ನಮಗೆ ತೃಪ್ತಿಕರವಾಗಿದೆ, ಸಾಕನ್ನಿಸುತ್ತೆ. ಇಷ್ಟು ನಿರಂತರ ಕರೆಂಟ್ ಕೊಟ್ಟರೆ ಇನ್ನೂ ಒಳ್ಳೆಯದೇ. ನಮಗೆ 1-7 ಗಂಟೆ ಕೊಡ್ತಾ ಇದ್ದಾರೆ, ಇನ್ನೊಂದು 3 ಗಂಟೆ ಹೆಚ್ಚಿದ್ರೆ ಇನ್ನು ಸ್ವಲ್ಪ ಫಾಸ್ಟಿಂಗ್ ಗ್ರೋತ್ ಆಗುತ್ತೆ, ಟೈಮಿಂಗ್ ಉಳಿತಿತ್ತು. ಆಗಲ್ಲ, ಯಾಕಂದ್ರೆ ವಿದ್ಯುತ್ ಉತ್ಪಾದನೆ ಕಡಿತ ಆಗಿರೋದು ನಾವು ಕೇಳೋಕ್ಕೂ ಆಗಲ್ಲ. ಇಷ್ಟು ಕೊಡ್ತಾ ಇದ್ದಾರೆ, ಕೊಡ್ಲಿ ಅಂತೇಳಿ ನಾನು ಕೇಳಿ. ನೀರಾವರಿಯಲ್ಲಿ ಏನೇನು ಬೆಳೆಗಳು ಬೆಳೀತಾ ಇದ್ರು? ನಾನು ನೀರಾವರಿ ಈಗ ಅಡಿಕೆ 1-7 ಎಕರೆಗೆ ಬರ್ತಾ ಇದ್ದೆ, ತೆಂಗು 1-200 ಹಾಕಿದ್ದೀನಿ, ಮತ್ತೆ ಅದರಲ್ಲಿ ನಿಂಬು, ಕರಿಬೇವು, ಹೆಬ್ಬೇವು, ಆಮೇಲೆ ಟೀಕು, ಮಹಾಗನಿ, ಶ್ರೀಗಂಧ, ಆಮೇಲೆ ರಕ್ತ ಚಂದನ. ಅರಣ್ಯ ಇಲಾಖೆಯವರು ನನಗೆ ಸಾಕಷ್ಟು ಸಸಿಗಳು ಕೊಡ್ತಾ ಇದ್ದಾರೆ, ಕೊಟ್ಟಿದ್ದಾರೆ. ಈಗ 1,000 ಗಿಡ ಕೊಟ್ಟಿದ್ದಾರೆ, ಅವ್ರು 2,000 ಗಿಡ ಹೋಗ್ಬಿಡ್ತು, ಯಾಕೆ ಕಾರಣಕ್ಕೂ ಗೊತ್ತಿಲ್ಲ. 2,000 ಗಿಡ ಇದೆ, 2,000 ಗಿಡ ನನಗೆ. ಆ 2,000 ಗಿಡ ಕನಿಷ್ಠ ಇನ್ನೊಂದು 5 ವರ್ಷಕ್ಕೆ ಗಂಧ, ರಕ್ತ ಚಂದನ, ಎಬ್ಬೇವು, ಮಹಾಗನಿ ಇವೆಲ್ಲ ಕಟಿಂಗ್ ಬರ್ತವೆ. ಈಗಾಗಲೇ 500 ಗಿಡ ತುಂಬ 15-20 ಅಡಿ ಹೈಟ್ ಬಂದಿದೆ. ಇನ್ನಿದ್ದವೆಲ್ಲ ಸಣ್ಣ ಸಣ್ಣದಿದೆ, 5 ಅಡಿ, 4 ಅಡಿ, 3 ಅಡಿ ಇರೋದ್ರಿಂದ ಟೈಮ್ ತಗೊಂಡತ್ತೆ. ಎಬ್ಬೆವು ಫಾಸ್ಟ್ ಗ್ರೋತಿಂಗು ಬರ್ತಾ ಇದೆ. ಅದು 380 ಗಿಡ ಆಲ್ರೆಡಿ ಸೈಜ್ ಬಂದಿದೆ. ಸಾಕಷ್ಟು ಅರಣ್ಯ ಕೃಷಿ ಇದೆ. ಆಗ ಕರಿಬೇವು ಕೂಡ ಅಷ್ಟೇ, ನಾನು ಈಗ ಕರಿಬೇವು ಹಾಕಿದ್ರಿಂದ ಸುಮ್ಮನೆ ಅಡಿಕೆಗೆ ಸೈಡ್ ಹಾಕಿದ್ದೆ. ಈಗ ಒಂದನೇ ಕಟಾವು 7,000, ಎರಡನೇ ಕಟಾವು 6,000, ಹಿಂಗೆ ಈಗ ಕಟಾವು 4,000 ಕೊಡ ಅಂದರೆ ಕಡಿಮೆ ಆಗ್ತದೆ. ಒಂದು ಫಸ್ಟ್ನೇ ಕಟಾವು ಜಾಸ್ತಿ ಬರುತ್ತೆ, ಎರಡನೇ ಕಟಾವು ಸ್ವಲ್ಪ ಕಮ್ಮಿ ಬರುತ್ತೆ. ಜಾಸ್ತಿ ಆಗ್ತಾ ಹೋಗಲ್ಲ, ಯಾಕಂದ್ರೆ ಚಿಗುರು ಬರಬೇಕಲ್ಲ. ಮತ್ತೆ ತಿರುಗಿ ನೆಕ್ಸ್ಟ್ ಇಯರ್ಗೆ 3 ಕಟಾವು ಬರುತ್ತೆ, ಅವಾಗ ಸ್ವಲ್ಪ ಇದಕ್ಕೆ ಮತ್ತೆ ಡಬಲ್ ಆಗುತ್ತೆ. ಈಗ ಫಸ್ಟ್ ಕಟಿಂಗ್ ಅಷ್ಟ ಆಗಿದೆ. ಇನ್ನು ಸುಮ್ಮನೆ ಅದೇನು ಅದಕ್ಕೇನು ಬಂಡವಾಳ ಹಾಕಿಲ್ಲ, ನಾವು ಸಸಿ ನೆಟ್ಟಿದ್ವಿ, ಅದಕ್ಕೇನು ಔಷಧ ಇಲ್ಲ. ನಾವು ಅದು ನಾವೆಲ್ಲ ಸಾವಯವನೇ ಮಾಡೋದು. ನಮ್ದೇನೆಲ್ಲ ನಾನು ಒಂದು 1,000 ಲೀಟ್ರು 8 ಡ್ರಮ್ಗಳು ಹಾಕ್ಸಿದ್ದೀನಿ, ಸಣ್ಣ ಸಣ್ಣ ಹೊಲವು 500 ಲೀಟ್ರ್ ಒಂದೊಂದು ಡ್ರಮ್ ಕಟ್ಟಿದ್ದೀವಿ ನಾವು ಸಿಮೆಂಟ್ನಲ್ಲಿ. ಅಂತವು 12 ಒಂದು 5,000 ಲೀಟ್ರದು ಸ್ಟಾಕ್ ಮಾಡ್ಕೊಂಡಿರ್ತೀವಿ. ನಮ್ಗೆಲ್ಲ ಬೆಳಿಗ್ಗೆ ಅದನ್ನು ಸೋಸ್ಕೊಂಡು ಮಾಡ್ತೀವಿ. ಕೆಲವರು ಈಗ ಹೊಸ ಮಾಡ್ತಾ ಇದಾರೆ, ಕೂಲಿಗಿಂದ ತರಿಸ್ತದೇನೆ ಗೋಮೂತ್ರನ ಸಗಣಿನ. ಈ ಇದು ಇಲ್ಲೇ ನಮ್ಮ ಸಗಣಿ ಸರಿ ಇರಲ್ಲ, ಎಲ್ಲ ಗಿರ್ ಹಸುಗಳೇ ಆಗಬೇಕು. ಆಮೇಲೆ ನಾಟಿ ಹಸುಗಳೇ ಆಗಬೇಕು. ನಮ್ಮೆಲ್ಲ ಸಿಂಧಿ ಹಸುಗಳಿದ್ವು, ನಮಗೆ ಮೇಂಟೈನ್ ಆಗಲಾರ್ದು, ಸ್ವಲ್ಪ ಸ್ಮೆಲ್ ಬರ್ತಾಯಿತ್ತು. ಅದಕ್ಕೆ ನಾನು ಗಿರ್ ಹಸುಗಳು ಕೂಲಿಗಿ ಮತ್ತು ತುರುವೇಕೆರೆ ಇಲ್ಲಿಂದ ಎಲ್ಲ ಟಾಟಾ ಎಸಿ ಕಳಿಸಿ ತರಿಸ್ತೀನಿ. ವರ್ಷಕ್ಕೆ ಎರಡು ಟೈಮ್ ತಂದುಕೊಡ್ತಾರೆ. ನನಗೆ ಕನಿಷ್ಠ 5,000 ಲೀಟ್ರು ಒಂದೊಂದು ಟೈಮಿಗೆ ಬೇಕಾಗುತ್ತೆ. 3 ಸಲ ಬರುತ್ತೆ, 15,000 ಲೀಟ್ರ್ ಆಗುತ್ತೆ. ನಾನು ಅದನ್ನು ಎಲ್ಲ ಸೋಸಿಬಿಟ್ಟು ಸ್ಪ್ರೇ ಕೊಡ್ತೀನಿ. ಎಲ್ಲ ಮ್ಯಾನ್ಯಲ್ ಇಲ್ಲ, ಮ್ಯಾನ್ಯಲ್ ಆಗೋದಿಲ್ಲ, ನಮಗೆ ಗಿಟ್ಟೋದಿಲ್ಲ. ನಮಗೆ ನನಗೆ ಒಂದು ಟ್ಯಾಕ್ಟ್ರಿಗೆ 1,200 ರೂಪಾಯಿ ಕೊಟ್ಟರೆ ಒಂದು 5 ಎಕರೆ ಹೊಡೆದೋಗ್ತಾರೆ. ನನಗೆ 50 ಎಕರೆ 40 ಎಕರೆ ಹೊಡಿಬೇಕಂದ್ರೆ ನನಗೆ ಟ್ಯಾಕ್ಟ್ರಿನೇ ಬೇಕು, ಟ್ಯಾಕ್ಟ್ರಿಗೆ ಹೊಡಿಸೋದು. ನಾನು ಯಂತ್ರೋಪಕರಣ ಬಳಸ್ತಾ ಇದ್ದೀನಿ, ನಾನು ಅದನ್ನು ಬಳಕೆ ಮಾಡಿ ಯೂಸ್ ಪ್ರಗತಿ ಕಾಣಿದ್ದೀನಿ, ಕಣ್ಣು ಸಂತೋಷ ಆಗಿಸ್ತಾರೆ. ಈಗ ಶಿವರುದ್ರಪ್ಪ ಎಲ್ಲ ಮಿಶ್ರ ಬೆಳೆಗಳು ಅಳವಡಿಸ್ಕೊಂಡಿದ್ದೀರಾ. ನಾವು ಸಾಕಷ್ಟು ಜನ ರೈತರು ನೋಡ್ತೀವಿ, ಪೂರ್ತಿ ಇಲ್ಲ ಅಡಿಕೆ ಹಾಕ್ತಾರೆ, ಇಲ್ಲ ಪೂರ್ತಿ ದಾಳಿಂಬೆ ಹಾಕ್ತಾರೆ, ಏಕ ಬೆಳೆಗಳಿಗೆ ಹೋಗ್ತಾರೆ, ಇಲ್ಲ ಈರುಳ್ಳಿ ಹಾಕ್ತಾರೆ, ಪೂರ್ತಿ ಟೊಮೆಟೊ ಹಾಕ್ತಾರೆ. ಈ ಥರ ಅರಣ್ಯ ಬೆಳೆಗಳು ಎಲ್ಲ ಮಿಶ್ರ ಬೆಳೆಗಳನ್ನ ಅಳವಡಿಸ್ಕೊಂಡಿದ್ದಾರೆ. ಯಾಕೆ ಈ ಥರ ಒಂದು ಪದ್ಧತಿಯಲ್ಲಿ ಕೃಷಿ ಮಾಡಿದರೆ ನಾವು ಪ್ರಗತಿ ಕಾಣ್ಬೋದು ಅನ್ನೋ ಒಂದು ಆಲೋಚನೆ ಬಂತು ನಿಮಗೆ? ನನಗೆ ಈರುಳ್ಳಿ ಬೆಳೆದ್ರು 1,00,000,000 ಮಾಡಿದ್ರು. ನಮ್ಮ ನೆಂಟರು ಒಬ್ಬರು ಬೆಳೆದ್ರು ಒಂದು ಆ ಕಾಲದಲ್ಲೇ 1,00,000,000 15 ವರ್ಷಗಳ. ನಾನು ಈರುಳ್ಳಿ ಹಾಕ್ಬೇಕಂದ್ರೆ ಈರುಳ್ಳಿ ಹಾಕಿದ್ದೆ, ನಷ್ಟ ಆಯಿತು. ಟೊಮೆಟೊ ಹಾಕಿದ್ವಿ, ಅದು ನಷ್ಟ ಆಯಿತು. ಬೇರೆ ಯಾವುದೇ ಬೆಳೆ ಆಗಿದ್ರು ನಷ್ಟ ಆಗ್ತಾ ಹೋಗ್ತಾ ಇತ್ತು. ಅದಕ್ಕೆ ಎಲ್ಲ ಥರದ್ದು ಬೆಳೆ ಹಾಕಬೇಕು ಅನ್ನೋದು, ಒಂದು ಹೋದ್ರೆ ಒಂದು ಬರುತ್ತೆ ಅನ್ನೋದು ಮಾಡಬೇಕು ಅನ್ನೋದು ನನಗೆ ನಾನೇ ಅಂದ್ಕೊಂಡೆ. ಬೇರೆ ರೈತರು ಗಮನಿಸಿದೆ, ಸಣ್ಣ ಸಣ್ಣ ರೈತರು 2 ಗುಂಟೆ ತರಕಾರಿ ಹಾಕಂತಾರೆ, 1-2 ಗುಂಟೆ ಹೂವು ಹಾಕಂತಾರೆ, 1-2 ಗುಂಟೆ ಇದು ಹಾಕಂತಾರೆ, 1-2 ಎಕರೆ ಇರೋಂಥ ರೈತ ಸಮಗ್ರವಾಗಿ ಸಂತೋಷ ಬರುತ್ತಾನೆ. ಒಂದು ಕಾರ್ನ ಓಡಾಡ್ತಾನೆ, ಬೈಕ್ನ ಓಡಾಡ್ತಾನೆ, ಲೈಫ್ ಎಂಜಾಯ್ ಮಾಡಿ ನಾವು ಇಷ್ಟಮೇನು ಮಾಡ. ಅದಕ್ಕೆ ನಾನು ಸಮಗ್ರ ಕೃಷಿ ಬರೋಕ್ಕೆ ಈ ಸಣ್ಣ ರೈತರು ಪ್ರೇರಣೆ ಕಾರಣ, ಅವರು ಮಾಡ್ತಕ್ಕಂಥ ನೋಡೋದ ಕಾರಣ, ಮತ್ತು ಅದನ್ನು ನೋಡಿದ ಮೇಲೆ ನಾನು ಸಮಗ್ರ ಕೃಷಿ ಮಾಡ್ತೇನೆ. ಯಾವುದೇ ಒಂದು ಬೆಳೆ ಹಾಕಲ್ಲ. ಮಿಶ್ರ ಬೆಳೆ ಬೆಳೆಯೋದು ಅನುಕೂಲ ಅಂತೀರ? ಮಿಶ್ರ ಬೆಳೆ ಬೆಳೆದ್ರೇನ ಲಾಭ? ನೀವು ಒಂದೇ ಬೆಳೆ ಬೆಳೆದ್ರೆ ರೈತರು ಯಾಕೆ ಆತ್ಮಹತ್ಯೆ ಮಾಡಿ? ಒಂದು ಬೆಳೆ ಟೊಮೆಟೊ ಹಾಕ್ತಾನೆ 50 ರೂಪಾಯಿ ಆಯ್ತಂತ, ಇವಾಗ 50 ರೂಪಾಯಿ ಐತೆ ಹಾಕ್ತಾನೆ, ಬರೀ 5 ರೂಪಾಯಿನೂ ಸಿಗೋದಿಲ್ಲ. ಅವನಿಗೆ 1 ಎಕರೆಗೆ ಕನಿಷ್ಠ 26,000 ಖರ್ಚು ಬರುತ್ತೆ, ಬರೀ ಗೂಟ ಇದು ಮತ್ತೆ ಸ್ಪ್ರೇ ಮಾಡೋದು ಒಂದು 20,000. 40-45,000 ರೂಪಾಯಿ ಕ್ರಾಪ್ ಬರೋಷ್ಟಿಗೆ ಖರ್ಚು ಬರುತ್ತೆ. ಬಂದ್ರೆ 3 ಲಕ್ಷ ಬರುತ್ತೆ, 25 ರೂಪಾಯಿ ಸಿಕ್ಕರೆ, 30 ರೂಪಾಯಿ ಸಿಕ್ಕರೆ. ಬರಲಿಲ್ಲ, 0. ಬರೀ 10 ರೂಪಾಯಿ 5 ರೂಪಾಯಿ 2 ರೂಪಾಯಿ ಆಗ್ಬಿಟ್ರೆ ಏನು ಮಾಡಕ್ಕೆ? ಅದಕ್ಕೆ ಒಂದೇ ಬೆಳೆ ಹಾಕೋ ಬರ್ದು. ಅವನು ಟೊಮೆಟೊ ಹಾಕೋಬೇಕು, ಬದನೆ ಹಾಕೋಬೇಕು, ಮತ್ತೆ ಇತರೆ ಮೆಕ್ಕೆಜೋಳ ಹಾಕೋಬೇಕು, ಸೂರ್ಯಕಾಂತ ಹಾಕೋಬೇಕು, ಮತ್ತೆ ಇತರೆ ಬೆಳೆನ ಹಾಕೋಬೇಕು. ಇಲ್ಲಾಂದ್ರೆ ಒಂದೇ ಬೆಳೆ ಹಾಕೊಂಡಾಗ ಅವನಿಗೆ 2 ಎಕರೆ ಐತಂದ್ರೆ 4 ಬೆಳೆ ಹಾಕೋಬೇಕು ಅವನು, ಅರ್ಧ ಎಕರೆ. ಇಲ್ಲಾಂದ್ರೆ ಮೇಂಟೈನ್ ಮಾಡೋಕ್ಕಾಗಲ್ಲ, ಮತ್ತೆ ಯಾವ್ದಾದ್ರು ಒಂದು ಹೋದ್ರೆ ಎಷ್ಟು ಅಷ್ಟು ಹೋಗ್ಬಿಡ್ತದೆ, ಸಾಲಗಾರ ಆಗ್ತಾನೆ, ಇನ್ನು ಮತ್ತೆ ತೀರ್ಸಕ್ಕಾಗಲ್ಲ. ಯಾವ್ದಾದ್ರು ಒಂದು ಬೆಳೆ ಸಫಿಷಿಯಂಟ್, 1/2 ಎಕರೆನೇ ಸಾಕು, ಒಂದೇ ಬೆಳೆ ಅದು ಸಫಿಷಿಯಂಟ್ ಆಗುತ್ತೆ, ಒಂದು ಬೆಳೆ ಸಾಕಾಗುತ್ತೆ. ನೀವೆಲ್ಲ ತೋಟಗಾರಿಕೆ ಬೆಳೆಗಳು ಅರಣ್ಯ ಬೆಳೆಗಳೆಲ್ಲ ಅಳವಡಿಸ್ಕೊಂಡಿದ್ದೀರ, ಇದು ಎಲ್ಲ ಪ್ರಗತಿಪರ ರೈತರು ತೋಟಗಳಿಗೆ ಭೇಟಿ ಕೊಟ್ಟಾಗ ನಿಮಗೆ ಒಂದು ಮಾಡಬೇಕನ್ನೋ ಒಂದು ಆಸಕ್ತಿ ಬಂತು, ಮತ್ತೆ ಕೃಷಿ ವಿಜ್ಞಾನಿಗಳು ಕೃಷಿ ತೋಟಗಾರಿಕೆ ಅಧಿಕಾರಿಗಳನ್ನೆಲ್ಲ ಭೇಟಿ ಮಾಡಿದಾಗ ಈ ಒಂದು ಇದು ಬಂತ? ಯಾವ ರೀತಿ ಇಲ್ಲ, ಕೃಷಿ ವಿಜ್ಞಾನಿಗಳೆಲ್ಲ ನಮ್ಮ ಜಮೀನುಗಳಿಗೆ 3-4 ವರ್ಷದಿಂದ ಬಂದಾರೆ. ನನಗೆ 2-3 ಪ್ರಶಸ್ತಿಗಳು ಕೊಟ್ಟಿದ್ದಾರೆ. ಅವರು ನನ್ನನ್ನು ನೋಡಿ ನಾನು ಫೇಸ್ಬುಕ್ಗಳಲ್ಲಿ ವಾಟ್ಸಪ್ಗಳಲ್ಲಿ ಮತ್ತೆ ರೈತರು ಹೇಳೋದ್ರಲ್ಲಿ ಕಾರ್ಮಿಕರು ಹೇಳೋದ್ರಲ್ಲಿ ಅವ್ರು ನಿರಂತರ ಇಷ್ಟು ಜನ ಕೆಲಸ ಕರ್ಕೊಂಡು ಹೋಗ್ತಾರೆ, ದಿನ ಕೆಲಸ ಮಾಡ್ತಾರೆ, ಹಗಲು ರಾತ್ರಿ ವ್ಯವಸಾಯ ಮಾಡಿಸ್ತಾರೆ ಅಂತ ಹೇಳಿ ಹೇಳಿದ್ರು. ಅವರು ವಿಸಿಟ್ ಮಾಡಿದಾಗ ಅಂದರು, ನೀವು ಭಾಳ ಸುಂದರವಾಗಿ ಮಾಡಿದ್ರಿ, ಭಾಳ ಸಮಗ್ರವಾಗಿ ಕೆಲಸ ಮಾಡ್ತಾರೆ, ನಿರ್ವಹಣೆ ಭಾಳ ಉತ್ತಮವಾಗಿದೆ, ನಾವು ಇದನ್ನು ಇಲ್ಲಿ ನೋಡಲಿಕ್ಕಾಗಲಿಲ್ಲ. ಬೆಂಗಳೂರು ವಿಶ್ವವಿದ್ಯಾಲಯದವರು ಬಂದರೆ, ಧಾರವಾಡ ವಿಶ್ವವಿದ್ಯಾಲಯದವರು ಬಂದರೆ, ಹಿರಿಯೂರು ವಿಶ್ವವಿದ್ಯಾಲಯದ ಬಂದರೆ, ದಾವಣಗೆರೆ ವಿಶ್ವವಿದ್ಯಾಲಯ ಬಂದರೆ, ನಮ್ಮ ಜಂಟಿ ಕೃಷಿ ನಿರ್ದೇಶಕರು, ತೋಟಗಾರಿಕೆ ಇಲಾಖೆಯವರು, ಅರಣ್ಯ ಇಲಾಖೆ ಎಲ್ಲ ಬಂದು ನಮಗೆ ಭೇಟಿ ಮಾಡಿ ನಮಗೆ ಎಲ್ಲ ಥರದ ಸಹಾಯವನ್ನು ಸಲಕರಣೆಗಳನ್ನು ಕೊಟ್ಟಿದ್ದಾರೆ. ಕೃಷಿ ಇಲಾಖೆ ಬೇಕಾದಷ್ಟು ಬೀಜ, ಗೊಬ್ಬರ, ಔಷಧಿ, ಪರಿಕರಗಳು ಕೊಟ್ಟಿದ್ದಾರೆ. ತೋಟಗಾರಿಕೆ ಇಲಾಖೆ ಶೆಡ್ಡು, ಯಂತ್ರೋಪಕರಣ, ಡ್ರಿಪ್ಪು ಇವೆಲ್ಲ ಕೊಟ್ಟಿದ್ದಾರೆ. ಮತ್ತು ಅರಣ್ಯ ಇಲಾಖೆಯವರು ಸಸಿ ಮತ್ತು ನಿರ್ವಹಣೆಗೆ ವೆಚ್ಚ ಎಲ್ಲ ಕೊಟ್ಟಿದ್ದಾರೆ. ನಮ್ಗೆ ಯಾರೂ ಕಡಿಮೆ ಮಾಡಿಲ್ಲ. ಅದು ನನಗೆ ಸಹಾಯಕ್ಕೆ ಬಂತು ಮಧ್ಯದಲ್ಲಿ, ಅವರು ಕೊಟ್ಟಿದ್ದರಿಂದ ನಾನು ಯಶಸ್ವಿ ಆಗಲಿಕ್ಕೆ ಅವರು ಕೊರೋಣ ಕಾರಣ ಇಲ್ಲ. ಇಲಾಖೆಗಳು ಇಲಾಖೆಯಿಂದ ಸಾಕಷ್ಟು ಇತರ ಅನುಕೂಲಗಳಿದ್ದಾವೆ, ರೈತರು ಪಡ್ಕೋಬೇಕು ಅಂತ. ರೈತರು ಮುಂದೆ ಬರಲ್ಲ ಸರ್, ನನ್ನ ಕೈಲಿ ಭೂಮಿ ಇದೆ, ನಾನು ಅರಣ್ಯ ಬೆಳೆಸಲ್ಲ ಅಂತಾರೆ. ನಾನು ಹೇಳ್ತೀನಲ್ಲ, ಈಗ ಬದುಗಳಲ್ಲೇ ನಾನು ಒಂದೇ ಒಂದು ಪಾಕೆಟ್ ಔಡ್ಲ ಕೊಟ್ಟಿದ್ರು. ಆ ಔಡ್ಲ ಒಂದು ಪಾಕೆಟ್ ಹಾಕಿದ್ದಕ್ಕೆ ನನಗೆ ಫಸ್ಟ್ನೇ ವರ್ಷ 38,000 ಸಿಕ್ತು, ಸೆಕೆಂಡ್ನೇ ವರ್ಷ 26,000 ಸಿಕ್ತು, ತಿರುಗ ವರ್ಷ 16,000. ನಾನೇನು ಮತ್ತೆ ಬಿತ್ತಿಲ್ಲ ಬೆಳೆದಿಲ್ಲ ಏನು, ಸುಮ್ಮನೆ ಒಂದು ದಿವಸ ಒಬ್ಬ ಹೆಣ್ಮಗಳು ಒಬ್ಬ ಹುಡುಗ ತಗೊಂಡೋಗಿ ನಾಟಿ ಮಾಡಿ ಬಂದ. ನಾನು ಅದೇನು ಮಾಡಿಲ್ಲ, ನಾವು ಔಷಧ ಹೊಡೆದಿಲ್ಲ, ಅದಕ್ಕೆ ಕಳೆ ತೆಗೆದಿಲ್ಲ, ಅದಕ್ಕೆ ಏನು ಎಡಕುಂಟೆ ಹೊಡೆದಿಲ್ಲ, ಬ್ಯಾಸಾಯದ ಮಾಡಿಲ್ಲ, ಏನಿಲ್ಲ, ಬಡ ನಿರ್ವಹಣೆ. ನನಗೆ ಔಡ್ಲ ಯಾವಾಗ ಆದಾಯವನ್ನು ತಂದುಕೊಡ್ತು, ಔಡ್ಲ ನನಗೇನು ಮಾಡ್ತು, ಅದೇನು ವೇಸ್ಟ್ ಲ್ಯಾಂಡ್. ಅದು ಸುಮ್ಮನೆ ತಂತಿ ಬೇಲಿ ಇರುತ್ತೆ, ತಂತಿ ಬೇಲಿ ಮಗ್ಗಲಾಗ ಒಂದು ಔಡ್ಲ ನೀಡೋಂಥದ್ದು, ಒಂದು 5 ಅಡಿ 6 ಅಡಿಗೊಂದು. 1 ಕೆಜಿ ಬೀಜ ಆದರೆ 1 ಎಕರೆಗೆ ಆಗುತ್ತೆ ಅದು ಸುತ್ತ. ನನಗೆ ಅದು ಲೇಬರ್ ಕಾಸ್ಟ್ ಮೇಂಟೈನ್ ಮಾಡ್ತದೆ. ಅದು ಬೀಜ ನೆಟ್ಟಿದ್ದಕ್ಕೆ ತೆಗೆದಿದ್ದಕ್ಕೆ ಅಲ್ಲಿ ಸಾಯಂಕಾಲ ಹೊತ್ತು ಹೋಗ್ಬೇಕಾದಾಗ ಒಂದು ಟೈಮ್ ಕಟಿಂಗ್ ಮಾಡಿ ತಂದಾಕ್ತಾರೆ. ವೇಸ್ಟ್ ಟೈಮ್ನಾಗ 1 ಗಂಟೆ 1.5 ಗಂಟೆ ಕಾಲಾವಧಿಗೆ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ತಾರೆ ಅಲ್ಲಿ ಊಟಕ್ಕೆ ಬಂದಾಗ. ಇನ್ನು ಅದಕ್ಕೇನು ಎಕ್ಸ್ಟ್ರಾ ಲೇಬರ್ ನೀಡೋಂಥ ಕೆಲಸ ಇಲ್ಲ. ಅದು ಬಂತು, ಅದು ನನಗೆ ಆರಿತು. ಅದನ್ನು ನೋಡಿ, ಅದು ನಾನು ಸುಟ್ಟ ಆಗಿರೋ ಹಸಿರು ನೋಡಿ, ನನಗೆ ಕೃಷಿ ಇಲಾಖೆಯಲ್ಲಿ ಕೊಟ್ಟದ್ದು ತುಂಬ ಯಶಸ್ವಿಯಾದ ಮೇಲೆ ನಾನು ಅರಣ್ಯ ಇಲಾಖೆಯನ್ನು ಭೇಟಿ ಮಾಡಿ ಶ್ರೀಗಂಧ, ರಕ್ತಚಂದನ, ಈ ಎಬ್ಬೆವು, ಆಮೇಲೆ ಮಹಾಗನಿ, ಸಿಲ್ವರ್ ಓಕು, ಆಮೇಲೆ ಇತರೆ ಬೆಳೆಗಳು ಏನೇನು ಕರಿಬೇವು ಕೊಟ್ಟರು, ಮತ್ತು ನಿಂಬು ಕೊಟ್ಟರು, ಇಷ್ಟು ಸಸಿಗಳು ಕೊಟ್ಟದಕ್ಕೆ ನಾನು ಅಲ್ಲಿ ಹಾಕಿದೆ. ಇವಾಗ ತುಂಬ ಚೆನ್ನಾಗಿದೆ. ಅದು ಅಲ್ಲಿ ಆದಾಯ ಕರಿಬೇವು ಶುರುವಾಗೈತೆ, ನಿಂಬು ಶುರುವಾಗ್ತೈತೆ, ಎಬ್ಬೆವು ಕಟಿಂಗ್ ಬರುತ್ತೆ ಇನ್ನೊಂದು 2 ವರ್ಷ. ಒಬ್ಬರು ಕೆಲವು ಇದಾವೆ, ಬೇರೆಯವ್ರಿಗೆ ಯಾರು ಯೂಸಿಗೆ ತೊಗೊಂಡೋಗ್ತಾರೆ, ನಾನಿನ್ನೂ ಮಾರಾಟಕ್ಕೆ ಕೊಡ್ತಾ ಇಲ್ಲ. ಕರಿಬೇವು ಅಲ್ಲಿ ಆದಾಯ ಶುರುವಾಯಿತು. ಇವೆಲ್ಲ ಸಾವಯವ ಕೃಷಿ ಅಳವಡಿಸ್ಕೊಂಡಿದ್ವಿ ಅಂತಂದ್ರೆ, ಇತ್ತೀಚೆಗೆ ರೈತರು ಏನಂದ್ಬಿಟ್ರೆ, ನಾವು ರಾಸಾಯನಿಕ ಗೊಬ್ಬರ ಬಳಸ್ತಿದ್ರೆ, ರಾಸಾಯನಿಕ ಕ್ರಿಮಿನಾಶಕಗಳನ್ನ ಸಿಂಪಡಣೆ ಮಾಡಲಿಲ್ಲ ಅಂದ್ರೆ ಯಾವುದೇ ಬೆಳೆಯಲ್ಲಿ ತೆಗಿಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಮನೋಭಾವನೆಯಲ್ಲಿದ್ದಾರೆ. ನೀವು ಈ ಸಾವಯವ ಕೃಷಿನ ಅಳವಡಿಸ್ಕೊಂಡಿದ್ರೆ, ಈ ಸಾವಯವ ಕೃಷಿಯಲ್ಲಿ ಯಶಸ್ವಿಯಾಗಿ ಬೆಳೆ ತೆಗಿಬೋದಾ? ಸರ್, ಫಸ್ಟ್ ನನಗೆ ಗೊತ್ತಿಲ್ಲ, ಯೂರಿಯಾ ಹಾಕ್ಬಿಟ್ಟೆ, DAP ಹಾಕ್ಬಿಟ್ಟೆ, ಎಲ್ಲಾ ಗಿಡಗಳು ಸಟ್ಟೋಗ್ಬಿಟ್ಟು ಒಣಗೋಗ್ಬಿಡ್ತು. ಅವಾಗ ನಾನು ಮತ್ತೆ ಇಲಾಖೆಯನ್ನು ಭೇಟಿ ಮಾಡಿದೆ. ಇಲಾಖೆಯನ್ನು ಭೇಟಿ ಮಾಡಿದಾಗ, ನೀವು ಯೂರಿಯಾ ಬಳಸಲೇಬಾರದು ಅನ್ನೋದು ಒಂದು ಮಾತಿಗೆ ಬಂತು. ನಾನು ನನ್ನ ಪ್ರಯೋಗ ಮಾಡಿದ್ದೆ, ಯಾಕೆ ಗಿಡಗಳು ಸಟ್ಟೋಡು ಅಂತ ಅಂದ್ರೆ ಒಣಗೇ ಹೋಗ್ಬಿಡ್ತು. ಅದು ತಕ್ಷಣ ಎಚ್ಚೆತ್ಕೊಂಡೆ, ಮತ್ತೆ ರೀಫಿಟ್ಟಿಂಗ್ ಮಾಡಿದೆ, ಎಲ್ಲಾ ಗಿಡಗಳು ಮತ್ತೆ ಮಾಡಿದೆ. ಅವಾಗ ಏನ್ ಮಾಡಿದೆ, ರಿಂಗುಗಳು ತರಿಸಿದೆ, ಲೆಟರ್ನ್ ಕಿಟ್ ಬರ್ತಾವ ಅಂತವೆಲ್ಲ ಹಾಕ್ಬಿಟ್ಟು, 1:5 12 ರಿಂಗ್ ಹಾಕಂದ್ರೆ 60 ರಿಂಗ್ ತತ್ ಹಾಕಿದೆ. ಎಲ್ಲಾ ಕಡೆಯಿಂದ ಸಗಣಿ, ನಾನು ಒಬ್ಬನೇ ಸಂಗ್ರಹ ಮಾಡಕ್ಕಾಗಲ್ಲ ಅಂತ ಬೇರೆ ಬೇರೆ ಕಡೆಯಿಂದ ಟಾಟಾ ಎಸ್ ಕಳಿಸಿ ತಂದು ಅದಕ್ಕೆ ಡಂಪ್ ಮಾಡಿ 1.5 ತಿಂಗಳಿಂದ 2 ತಿಂಗಳ ಅದರಲ್ಲಿ ಮಜ್ಜಿಗೆ, ಗೋಮೂತ್ರ, ಸಗಣಿ, ಕಡಲೆ ಹಿಟ್ಟು, ಆಮೇಲೆ ಬೆಲ್ಲ ಇಷ್ಟೂ ಹಾಕಿ ಗಾಳಿ ಆಡ್ದಂಗೆ ಬಿಟ್ಟು ನೆರಳು ಮಾಡಿ ಅದನ್ನ ಹಾಕಿ ಚೆನ್ನಾಗಿ ಬುರುಕ್ತಾರ ಬಂದ್ಬಿಡುತ್ತಂಗೆ, ಸೋಪಿನ ಪುರ ಹಂಗ ಬಗ ಬಗ ತೆಗೆದ್ರೆ ಹಂಗೆ ತಣ್ಣಗಿರುತ್ತೆ. ಅದನ್ನ ತೆಗೆದ್ಬಿಟ್ಟು ಅದಕ್ಕೆ 50% ನೀರು, ಆಮೇಲೆ ಕಡಿಗೆ ತೆಗೆದು ಹಾಕ್ಬಿಟ್ಟು ನಾನು ಪ್ರತಿ ಗಿಡಕ್ಕೆ 2 ಲೀಟರ್ ಕೊಟ್ಟೆ. ಆಮೇಲೆ ಈಗ 5 ಲೀಟರ್ ಕೊಡ್ತಾ ಇದ್ದೀನಿ. ಅಂದ್ರೆ 50% ನೀರು ಕೊಡಬೇಕು ಫಸ್ಟ್ಗೆ. ಅದಕ್ಕೆ ಒಂದು ಕೊಡ ನೀವು ಅದರಿಂದ ಲಿಫ್ಟ್ ಮಾಡ್ಕೊಂಡ್ರೆ ಮತ್ತೆ ಒಂದು ಕೊಡ ನೀರು ಬಕೆಟ್ಗೆ ಹಾಕೊಂಡು ಅದನ್ನ ಹಾಕ್ಬೇಕು. ಇಲ್ಲಾಂದ್ರೆ ತುಂಬಾ ಸ್ಟ್ರಾಂಗ್ ಇದ್ದು ಕೊಳತೆ ಹೋಗ್ಬಿಡುತ್ತೆ, ಅದು ಕೊಡೆ ಅಂಶ ಅಲ್ವಾ. ಅದರಿಂದ ಅದು ಮಣ್ಣನ್ನ ಮಣ್ಣಾಗಿ ಉಡಿಸಿ ಮತ್ತೆ ಹೆಚ್ಚು ಶಕ್ತಿಯುತವಾಗಿ ಮಾಡೋದು ಗೋಮೂತ್ರ, ಸಗಣಿ, ಬೆಲ್ಲ, ಮಜ್ಜಿಗೆ ಇವು ಮಾತ್ರ. ಕಡಲೆ ಹಿಟ್ಟು ನಮ್ಗೆ ಕಡಲೆ ಹಿಟ್ಟು ಫ್ರೀ ಸಿಗುತ್ತೆ ನನಗೆ. ವರ್ಷ ನಂದು 150-200 ಪ್ಯಾಕೆಟ್ ಅಂದ್ರೆ 70 ಕೆಜಿ ಸಿಗುತ್ತೆ ನನಗೆ. ವರ್ಷ ಬೆಳೆದೇ ಬೆಳೆಯುತ್ತೆ 100%. ನಾನು 3 ಚೀಲ ಇಟ್ಕೊಂಡಿರ್ತೇನೆ, 2 ಕ್ವಿಂಟಲ್ ವರ್ಷಕ್ಕೆ, 2 ಕ್ವಿಂಟಲ್ ಸಾಕಾಗುತ್ತೆ. ಅದನ್ನ ಪೌಡರ್ ಮಾಡಿ ಹಾಕ್ತೇನೆ. ನನಗೆ ಫ್ಲೋರ್ ಮಿಲ್ ಕೂಡ ಕೊಟ್ಟಿದ್ದಾರೆ, ಅದನ್ನ ನನಗೆ ಒಟ್ಕೊಂಡು ಹೋಗೋದು ಆಗಲ್ಬಾರ್ದು, ಜಮೀನಲ್ಲೇ ಇರುತ್ತೆ. ಫ್ಲೋರ್ ಮಿಲ್ ಜಮೀನಲ್ಲಿ ಇಟ್ಕೊಂಡು ನಾನು ಫ್ಲೋರ್ ಮಾಡಿಕೊಂಡು ಅಲ್ಲೇ ಹಾಕ್ಬಿಡ್ತೀನಿ. ನಾನು ಫ್ಲೋರ್ ಮಿಲ್ ಕೊಟ್ಟಿದ್ದಾರೆ. ಅದನ್ನ ಬಳಕೆ ಮಾಡೋದ್ರಿಂದ ಸಮಗ್ರ ಕೃಷಿಗೆ ಗೊಬ್ಬರ ಖರೀದಿ ಮಾಡಕ್ಕೆ ನನಗೆ 1 ವರ್ಷಕ್ಕೆ 1 ಪ್ಯಾಕೆಟ್ DAP 1,400 ರೂಪಾಯಿ ಅಂದ್ರೆ ನನಗೆ 60-70 ಪ್ಯಾಕೆಟ್ ಒಂದು ಬೆಳಗ್ಗೆ ಬೇಕಾಗ್ತಿತ್ತು. ಅಲ್ಲಿ 70-100 ನೋಟ್ ಬೇಕಾಗ್ತಿತ್ತು. ಅಲ್ಲಿ 1,60,000 ರೂಪಾಯಿ ಆಗದ್ ನನಗೆ 35,000 ರೂಪಾಯಿ ನಾನು ಗೊಬ್ಬರನ ನಾನೇ ಸ್ವಂತ ತಯಾರು ಮಾಡ್ಕೊಂಡು ನಾನೇ ಸ್ಪ್ರೇ ಮಾಡ್ತೇನೆ. 7,000 ರೂಪಾಯಿ ಟ್ರ್ಯಾಕ್ಟರ್ ಕೊಟ್ರೆ 4 ಗಂಟೆಯಲ್ಲಿ ನಿಮ್ 40 ಎಕರೆನು ಸ್ಪ್ರೇ ಮಾಡಿ ಹೋಗ್ಬಿಡ್ತಾರೆ ಬರೀ 4 ಗಂಟೆ. ಈಗ ಲೇಬರ್ ಕಾಸ್ಟ್ ಉಳಿತು, ಟ್ರ್ಯಾಕ್ಟರ್ಲ್ಲಿ ಹೇಳಿ ಸಾಗಾಣಿಕೆ ಮಾಡೋದು ಉಳಿತು. ಅದು ಡಸ್ಟ್ ಹಾಕಿದಂಗೆ, ಗೊಬ್ಬರ ಎಲ್ಲ ಹೊರಗಡೆ ಹಾಕಿರ್ತೀವ, ಎಲ್ಲ ಒಣಗಿ ಹೋಗ್ಬಿಟ್ಟು ಅದು ಸಟ್ಟೋಗಿರುತ್ತೆ. ಒಳ್ಳೇದೇ, ಆದ್ರೆ ಅದು ಅಷ್ಟು 100% ಮಾಡೋದು, 15-20%. ಇದು ಫ್ರೆಶ್ ಗೋಮೂತ್ರ ಅಂತೀವಲ್ಲ, ಇದು ಗಂಗಾಜಲ, ಇವು ಬಹಳ ಬ್ಯೂಟಿಫುಲ್ ಕೆಲಸ ಮಾಡುತ್ತೆ. ಈಗ ಇಷ್ಟೊಂದೆಲ್ಲ ನಿರ್ವಹಣೆ ಮಾಡ್ತಾರೆ, 1 ಎಕರೆ ಜಮೀನು ಮಾಡಿಸ್ತಾರೆ, ಈ ತರ ಎಲ್ಲ ಕೃಷಿ ಮಾಡ್ತಾರಲ್ಲ, ಇತ್ತೀಚೆಗೆಲ್ಲ ಕೂಲಿ ಕಾರ್ಮಿಕರ ಸಮಸ್ಯೆ ಅಂತ ಸಾಕಷ್ಟು ಜನ ರೈತರು ಎದುರ್ತಾರೆ ಈ ಕೃಷಿ ಮಾಡ್ಲಿಕ್ಕೆ. ಈ ಕೂಲಿ ಕಾರ್ಮಿಕರ ಸಮಸ್ಯೆ ನಿಮ್ನ ಕಾಡ್ತಾ ಇಲ್ವಾ? ಕೂಲಿಯರು ಹೊಂದ್ಕೋಬೇಕು ಸರ್, ನಮಗೆ ಕೂಲರ್ ಹೊಂದ್ಕೊಳಲ್ಲ, ನಾವೇ ಕೂಲರ್ ಹೊಂದ್ಕೋಬೇಕು. ಅವರಿಗೆ ಕೇಳಿದಷ್ಟು ಕೂಲಿ ಕೊಡಬೇಕಾಗತ್ತೆ. ನಾನು ಸ್ವಲ್ಪ ಹೆಚ್ಚು ಕೊಡ್ತೀನಿ, 250 ರೂಪಾಯಿ ಕೊಡಬೇಕಾದಾಗ 300 ರೂಪಾಯಿ ಕೊಡ್ತೀನಿ. 300 ರೂಪಾಯಿ ಕೊಡೋಂಥ ಸಂದರ್ಭದಲ್ಲಿ 350 ರೂಪಾಯಿ ಕೊಡ್ತೀನಿ. ಅವರಿಗೆ ಒಂದು ಊಟ ಆಗಲಿ, ಒಂದು ತಿಂಡಿ ಆಗಲಿ, ಒಂದು ಟೀ ಆಗಲಿ ಕೊಡೋಂಥ ವ್ಯವಸ್ಥೆ ಇದೆ. ಟೀ ತಿಂಡಿ ರೆಗ್ಯುಲರ್ ಬಂದ ತಕ್ಷಣ ಅವರಿಗೆ ಟೀ ತಿಂಡಿ ರೆಗ್ಯುಲರ್, ಯಾಕಂದ್ರೆ ಅವ್ರಿಗೆ ಖಾಲಿ ಹೊಟ್ಟೆಗೆ ಬಂದ್ಬಿಡ್ತಾರೆ ಸರ್, ಹಸು ಅವರಿಗೆ ಕೊಟ್ಟು ಆಮೇಲೆ ಕೆಲಸ ಮಾಡ್ತಾರೆ. ಅವರು ಒಂದು ಊಟ ತರ್ತಾರೆ, ತೀರ ತರಲಿಲ್ಲ. ನಾವು ಹೋಟೆಲ್ ವ್ಯವಸ್ಥೆ ನಾವು ಬಂದರೆ ಲೆಕ್ಕ ಹಾಕಿ ಹೋಟೆಲ್ಗೆ ಹೇಳ್ತೀವಿ, ಅವ್ರು ರೆಗ್ಯುಲರಾಗಿ ಕೊಡ್ತಾರೆ. ನಾವು ಮನೆ ಮಾಡೋಕ್ಕಾಗಲ್ಲ, ಯಾಕಂದರೆ ಭಾಳ ತುಂಬ ಜನ ಇರ್ತಾರೆ, ನನಗೆ ಒಬ್ಬರು ಇಬ್ಬರು ಇರಲ್ಲ, ನಿರಂತರವಾಗಿ ಟ್ರೈನ್ 15 ಜನ ಬೇಕೇ ಬೇಕು. ಅವ್ರು 10 ಜನದ ಒಳಗೆ ಯಾವತ್ತೂ ಇರಲ್ಲ, 10 ಜನಕ್ಕೆ ನಾವು ಹೋಟ್ಲಿಗೆ ರೆಗ್ಯುಲರಾಗಿ ಅವನೇ ತಗೊಂಡೋಗಿ ಕೊಟ್ಟುಬರ್ತಾರೆ. ಈಗ ನಾವು ಅವ್ರಿಗೆ ಕೂಲರ್ ಯಾಕೆ ಕೊಂಡ್ಕೊಂತಾರೆ ಅಂದರೆ ನಾವು ನೋಡ್ಕೋಬೇಕು ಅವ್ರಿಗೆ, ಅವ್ರಿಗೆ ಬರ್ತಾನಂತೇಳಿ ಅವ್ರ ಮೇಲೆ ಶೋಷಣೆ ಮಾಡೋದು, ಅವ್ರ ಮೇಲೆ ದಬ್ಬಳಿಕೆ ಮಾಡೋದಲ್ಲ. ಮೇಂಟೈನ್ ಮಾಡಿದರೆ ಖಂಡಿತವಾಗಿ ಕಾರ್ಮಿಕರು ನಮ್ಗೆ ಒಂದ್ಕೊಂಡ್ರೆ ನಮಗೆ 100 ರೂಪಾಯಿ ಕೆಲಸದಲ್ಲಿ ಅವರು 10,000 ಉಳಿಸ್ಕೊಡ್ತಾರೆ. ಅವರಿದ್ರೆ ನಾವು ಮಾಡೋಕ್ಕಾಗೋದು ಎಲ್ಲವೂ. ಈಗ ಎಡಕುಂಟೆ ಹೊಡಿಬೇಕು, ಮ್ಯಾನಲ್ ಮಾಡೋಕ್ಕಾಗಲ್ಲ, ಇದು ಯಂತ್ರೋಪಕರಣ ಮಾಡೋಕ್ಕಾಗಲ್ಲ, ಮ್ಯಾನಲ್ಲೇ ಮಾಡಬೇಕು. ಕಳೆ ತೆಗಿಬೇಕು, ಮಿಷನ್ನಲ್ಲಿ ಹೊಡೆಯೋಕ್ಕಾಗೋದಿಲ್ಲ, ಅದು ಬೈ ಹ್ಯಾಂಡೇ ತೆಗಿಬೇಕು. ಬಂದವೆ ಟ್ಯಾಕ್ಟ್ರಿ ಎಲ್ಲ ಹೊಡಿತಾರೆ, ಬಟ್ ಒಂದೊಂದು ಗೇಣು ಅಡಿಕೆ ಸುತ್ತ ಒಂದು ತೆಂಗಿನ ಸುತ್ತ ಒಂದೊಂದು ಹೊಡಿ ಉಳಿತದೆ. ನಾವು ಅದನ್ನು ಕೈಯಿಂದಲೇ ಮ್ಯಾನ್ ಹ್ಯಾಂಡಲ್ ಮಾಡಬೇಕು. ಕಾರ್ಮಿಕರು ಬೇಕೇ ಬೇಕು, ಅದಕ್ಕೆ ನಾವು ಕಾರ್ಮಿಕರಿಗೆ ಹೊಂದ್ಕೊಂಡು ಹೋಗ್ಬೇಕು. ನಾವು ಅದನ್ನು ಅವ್ರನ್ನ ಶೋಷಣೆ ಮಾಡೋದ್ರಿಂದ ನಮಗೇನು ಗಿಟ್ಟರಿಲ್ಲ, ಮತ್ತು ಅವರು ಬರೋದಿಲ್ಲ. ಅವರು ಈಗ ನಾನು ಹೇಳಿದರೆ ಸಾಕು, ನಾನೇನು ಯಾರನ್ನು ಕರೆ ಕೊಡಲ್ಲ, ಸುಮ್ಮನೆ ಹೇಳಿ ಬಂದರೆ ಅವ್ರು ಅಷ್ಟು ಜನ ಜೋಡಿಸ್ಕೊಂಡು ಅವ್ರಿಗೆ ಟಾಟಾ ಎಸ್ ಅವ್ರಿಗೆ ನಿಲ್ತದೆ, ತಗೊಂಡು ಕರ್ಕೊಂಡು ಹೋಗ್ತಾರೆ, ಕರ್ಕೊಂಡ್ಬಂದು ಬಿಡ್ತಾರೆ. ಏನು ತೊಂದರೆ ಇಲ್ಲ. ಕಾರ್ಮಿಕರದ್ದು ಸಮಸ್ಯೆ ಇದೆ, ಸಮಸ್ಯೆ ಇಲ್ಲ ಅಂತಲ್ಲ. ನಾವು ಹೊಂದ್ಕೊಂಡು ಹೋಗಲಿದ್ದರೆ ಸಮಸ್ಯೆ, ನಾವು ಹೊಂದ್ಕೊಂಡ್ರೆ ಸಮಸ್ಯೆ ಇಲ್ಲ, ಖಂಡಿತವಾಗಿ ಅವ್ರು ಬರ್ತಾರೆ. ಸ್ವಲ್ಪ ಲೇಬರ್ ಕಾಸ್ಟ್ ಜಾಸ್ತಿ ಇದೆ, ಕೃಷಿ ಉತ್ಪಾದನೆ ವೆಚ್ಚ ಹೆಚ್ಚಾಗ್ತಾ ಇದೆ, ಮೊದಲಷ್ಟು ಕಡಿಮೆ ಇಲ್ಲ. ಸರ್ಕಾರ ಸ್ವಲ್ಪ ನಮ್ಮ ಕಡೆ ಮನಸ್ಸೋಟು ರೈತರಿಗೆ NREG ಅಂತ ಇದೆ, ಆ NREGನ ಇಂಪ್ಲಿಮೆಂಟನ್ನು ನೇರವಾಗಿ ರೈತರಿಗೆ ರೈತರ ಮುಖಾಂತರ ವಿತರಣೆ ಮಾಡಿದರೆ ಅವರಿಗೆ 380-400 ರೂಪಾಯಿ ಲೇಬರ್ ಸರ್ಕಾರ ಕೊಡುತ್ತೆ. ನಾವು ಅಲ್ಪ ಸ್ವಲ್ಪ ಹಣನೂ ಕೊಡ್ತೀವಿ, ಅವಾಗ ಭೂಮಿ ಇಂಪ್ರೂವ್ಮೆಂಟ್ ಆಗುತ್ತೆ, ಕೃಷಿ ಕಾರ್ಮಿಕರಿಗೆ ಸಂಬಳನೂ ಸಿಗುತ್ತೆ ಅವರಿಗೆ ಪ್ರತಿ ದಿವಸ 400 ರೂಪಾಯಿ, ರೈತನೂ ಉಳಿತಾನೆ. ರೈತ ಉಳಿಬೇಕಂದ್ರೆ ನಮ್ಮ ಸರ್ಕಾರ ಸ್ವಲ್ಪ ನೆರವಿಗೆ ಬರಬೇಕಾಗುತ್ತೆ. ನಮ್ಮ ನೆರವಿಗೆ ಬಂದರೆ ನಾವು ಆಕಾಶವಾಣಿ ಮುಖಾಂತರ ವಿನಂತಿ ಮಾಡ್ತೀವಿ, ಏನು ನಾವೇನು ಅವರಿಗೆ ಪೋರ್ಸ್ ಆಗ್ತಾ ಇಲ್ಲ, 1,000 ಕೋಟಿ ಹಂಗೆ ಪೆಂಡಿಂಗ್ ಇರುತ್ತದೆ. ಅದೆಲ್ಲ ಪೋಲ್ ಆಗದಂಗೆ ನೇರವಾಗಿ ರೈತನೂ ಅಭಿವೃದ್ಧಿ ಆಗ್ತಾನೆ, ಕಾರ್ಮಿಕರು ಜೀವಂತ ಆಗ್ತಾನೆ, ಸರ್ಕಾರಕ್ಕೂ ಗೌರವ ಬರುತ್ತೆ. ಇವೆಲ್ಲ ಒಳ್ಳೆ ಒಳ್ಳೆ ಯೋಜನೆ ಈ ಥರ ತರಬೇಕು ಅಂತ ನಾನು ನಿಮ್ಮ ಮೂಲಕ ಕೇಳ್ಕೊಂತೀನಿ. ಈಗ ಶಿವರುದ್ರಪ್ಪ, ಇತ್ತೀಚೆಗೆ ರೈತರು ಎಲ್ಲಿ ನೋಡಿದ್ರು ನಾವು ಅಡಿಕೆ ಅಡಿಕೆ ಅಂತ ಒಟ್ಬಿಡೋರು, ಅಡಿಕೆ ಬೆಳಿಲಿಕ್ಕೆ ಕೊಡೋರು, ಯಾರು ನೋಡಿದ್ರು ಅಡಿಕೆ. ಈಗ ತುಂಬಾ ಕಡಿಮೆ ಮಳೆ ಬೀಳ್ತಕ್ಕಂಥ ಮೊಣಕಾಲ್ಮೂರು ಆಗಿರ್ಬೋದು, ಚಳ್ಳಕೆರೆ ತಾಲೂಕು ಆಗಿರ್ಬೋದು, ಈ ಕಡೆ ಕೂಡ ಹೆಚ್ಚು ರೈತರು ಅಡಿಕೆ ಬೆಳಿಲಿಕ್ಕೆ ಕೊಡ್ತಾರೆ, ಇದು ಒಳ್ಳೆ ಬೆಳವಣಿಗೆ ಅನ್ಸುತ್ತಾ? ಒಳ್ಳೆ ಬೆಳವಣಿಗೆ ಅಲ್ಲ ಇದು. ಇದು ಎಲ್ಲರೂ ಅಡಿಕೆ ಮಾಡಿದ್ರೆ, ಈಗ ಮೆಕ್ಕೆಜೋಳ ನೋಡ್ತಾ ಇದ್ರಿ ನೀವು, ಮೆಕ್ಕೆಜೋಳ 2,500 ರೂಪಾಯಿ ನಡೀತಿತ್ತು, ದಿಢೀರ್ 1,500 ಬಂದಿದೆ, 1,800 ಈಗ ಸ್ವಲ್ಪ ರೈಸ್ ಆಗಿದೆ. ಅದು ಲಾಭದಾಯಕ ಅಲ್ಲವೇ ಅಲ್ಲ. 2,500 ಕಮ್ಮಿ ಆದರೆ ರೈತ ಉತ್ಪಾದನೆ ವೆಚ್ಚ ಹೆಚ್ಚಿರೋದ್ರಿಂದ ರೈತನಿಗೆ ಏನು ಲಾಭ ಆಗಲ್ಲ, ಅಟ್ಫಾರ್ ಅಲ್ಲೇ ಆಗುತ್ತೆ. 2,000 ಒಳಗೆ ಬರಬಾರ್ದು ಅಂತನಕ್ಕೆ 2,600-400 ರೂಪಾಯಿ ಲಾಭದಾಯಕವಾಗಿರಲಿ ಅಂತ ಕೊಟ್ಟಿದ್ದು ಕ್ಯಾಲ್ಕುಲೇಷನ್ ಹಾಕಿ ಬೆಲೆ ಆಯೋಗದವರು. ಆದರೆ ಇವತ್ತು ಈ ರೀತಿ ಆಗೋದ್ರಿಂದ, ಅಡಿಕೆ ಎಲ್ಲ ಕಡೆ ಹಾಕೋದ್ರಿಂದ ತುಂಬಾ ಅಡಿಕೆ ಮಾಡಿದವರಿಗೆ ಸಮಸ್ಯೆ ಆಗಬಹುದು ಅಂತಕ್ಕಂಥದ್ದಿದೆ. ಆಮೇಲೆ ಈಗೇನು 100% ಅಡಿಕೆ ಎಲ್ಲರಿಗೂ ಸಿಗೋದಿಲ್ಲ, ನೀರು ನಿರ್ವಹಣೆಯಲ್ಲಿ ವಿಫಲ ಆಗ್ಲಾಗ್ತಾರೆ ಕೆಲವರು, ಆಮೇಲೆ ನೀರು ಇಲ್ಲದೆ ಖಾಲಿಯಾಗಿ ಅವರು ವಿಫಲರಾಗ್ತಾರೆ, ಆಮೇಲೆ ಅದನ್ನ ಮೇಂಟೈನ್ ಮಾಡೋಕ್ಕಾಗದೆ ವಿಫಲರಾಗ್ತಾರೆ, ಮೂರನೇದು ತುಂಬಾ ರೋಗಬಾಧೆ ಇದೆ ಅದರಲ್ಲೂ ವಿಫಲರಾಗ್ತಾರೆ, 100% ಫೇಲ್ಯೂರ್ ಆಗುತ್ತೆ, ಇನ್ನು 75% ಉಳಿತದೆ. ಆದರೂ ಕೂಡ ಅತಿಯಾದ, ಈಗ ಮೊಳಕಾಲ್ಮೂರು ಪ್ರದೇಶಕ್ಕೆ ತುಂಬಾ ಡ್ರೈ ಏರಿಯಾ, ನೀರು ಜಾಸ್ತಿ ತಗೊಳುತ್ತೆ, ಅದು ನೀರು ಬೇಕಾಗುತ್ತೆ. ಚಳ್ಳಕೆರೆ ತಾಲೂಕು ಅಷ್ಟೇ, ಅದು ತುಂಬಾ ಡ್ರೈ ಏರಿಯಾ, ಅದೂ ಆಗುತ್ತೆ. ಇನ್ನು ಹೊಳಲ್ಕೆರೆ, ಹೊಸದುರ್ಗ, ನಮ್ಮ ಚಿತ್ರದುರ್ಗ 50% ಇದೆ, ಅದು ವಾತಾವರಣ ಅರ್ಧ ಮಲೆನಾಡು, ಅತ್ಲಗೊಲ್ಲ ಇತ್ಲಗೊಲ್ಲ, ನಾವು ಅರೆ ಮಲೆನಾಡಾಗಿದ್ದೀವಿ, ನಮಗೇನು ಅಂತ ನಷ್ಟವೂ ಲಾಭನಿಲ್ಲ. ಆದರೂ ಕೂಡ ಎಲ್ಲ ಲಾಭದಾಯಕ ಬೆಳೆಗೆ ಹೋದರೆ ಹಸು ಸಾಕೋದ್ ಕಷ್ಟ ಆಗುತ್ತೆ, ಆಹಾರ ಧಾನ್ಯ ಕಷ್ಟ ಆಗುತ್ತೆ, ಆಮೇಲೆ ಉತ್ಪಾದನೆ ಕುಂಠಿತವಾಗುತ್ತೆ, ದಿಢೀರ್ ಬೆಲೆ ಹೆಚ್ಚಾಗ್ಬಿಡುತ್ತೆ, ದಿಢೀರ್ ಬೆಲೆ. ಇವಾಗ ಗೊತ್ತಾಗಲ್ಲ, ಅಡಿಕೆ ಬಂದ್ಮೇಲೆ ಯಾರು ಕೂಡ ಆಹಾರ ಬಗ್ಗೆ ಗಮನ ಇಲ್ಲ, ಯಾರಿಗೂ ಕೂಡ ಆಹಾರ ಬೆಳಿಬೇಕು ಅಂತ ಇಲ್ಲ. ಈಗ 1 ಎಕರೆ ನವಣೆ ಬೆಳಿಬೇಕಂದ್ರೆ 25,000 ಬರ್ತಾ ಇತ್ತು, 1 ಎಕರೆ ರಾಗಿ ಬೆಳಿಬೇಕಂದ್ರೆ 25,000 ಬರುತ್ತೆ, ನಮಗೆ ಅದು ಬೆಳೆದ ಬೆಲೆ ಬರ್ತಾ ಇಲ್ಲ. ಅದಕ್ಕೆ ಇವತ್ತು ಅಷ್ಟು ಮಾರ್ಕೆಟ್ ರೇಟ್ ಕೊಟ್ಟರು ಕೂಡ ಅದು ಹಾಕದೇ ಇಲ್ಲ. ನಾವು 5,000 ರೂಪಾಯಿ ರೇಟ್ ಕ್ವಿಂಟಲಿ ಕೊಟ್ಟರು ರೈತ ಹಾಕೋದಿಲ್ಲ, ನಾನು ಇವತ್ತುವರೆಗೆ ಹಾಕಕ್ ಆಗ್ತಾ ಇಲ್ಲ, ಯಾಕಂದ್ರೆ ಕಟಾವು ಮಾಡಕ್ ಆಗ್ತಾ ಇಲ್ಲ. ಕಟಾವು ಮಾಡೋದಕ್ಕೆ 7,000 ಕೊಡ್ಬೇಕಾಗ್ತದೆ, ಅದನ್ನ 7ರಿಗೆ 1,000 ಕೊಡ್ಬೇಕಾಗ್ತದೆ, ಅದನ್ನ ಮಿಷಿನ್ಗೆ ಹಾಕಕ್ಕೆ 1,000 ಕೊಡ್ಬೇಕು, ಅಲ್ಲಿ 25,000 ಆಗ್ತದೆ, ಬರೋದೇ 25,000 ಆದಾಯ, ಅದಕ್ಕಿಂತ ಖರ್ಚು ಜಾಸ್ತಿ ಅಲ್ಲ, ಅಲ್ಲಿಗೆ ಅದು ಉಳಿಯೋದೇ ಇಲ್ಲ. ಅದರಿಂದ ಆಹಾರ ಧಾನ್ಯದ್ದು ತುಂಬಾ ಸಮಸ್ಯೆ ಆಗುವಂತ ಸಂದರ್ಭ ಇದೆ. ಅಡಿಕೆ ಹೆಚ್ಚು ಇನ್ನು ಹೋದ್ರೆ ನಾನು ಅದಕ್ಕೆ 25 ಎಕರೆ ಆಲೋಚನೆ ಮಾಡಿ ನಾನು 15 ಎಕರೆಗೆ ಬಂದಿದ್ದೆ, ತಿರುಗಿ 10 ಎಕರೆಗೆ ಸಾಕು ಅಂತ ನಿರ್ಧಾರ ಮಾಡಿದ್ದೀನಿ, 10 ಎಕರೆ ಕರೆಕ್ಟ್ ಆಗುತ್ತೆ ಅಂತ ಅಷ್ಟೇ ಸಾಕು ನಿಲ್ಲಿಸ್ತಾ ಇದ್ದೀನಿ. ಈಗ ಶಿವರುದ್ರಪ್ಪ, ಇತ್ತೀಚೆಗೆ ರೈತರೆಲ್ಲ ಈ ತೋಟಗಾರಿಕೆ ಬೆಳೆಗಳಲ್ಲಿ ನಾವು ಜೀರೋ ಕಲ್ಟಿವೇಷನ್, ನೈಸರ್ಗಿಕ ಕೃಷಿ ಈ ತರ ಮಾಡ್ತೀವಿ, ಯಾವುದೇ ವ್ಯವಸಾಯ ಮಾಡೋದಿಲ್ಲ ಅಂತೆಲ್ಲ ಹೇಳ್ತಾರೆ, ಅದು ಒಳ್ಳೆ ಬೆಳವಣಿಗೆ ಅನ್ಸುತ್ತ? ಸಾವಯವ ಕೃಷಿ ಅಪ್ಪ ಅಜ್ಜ ಮುತ್ತಜ್ಜ ಮಾಡ್ಕೊಂಡು ಬಂದಿರೋದು, ಅವತ್ತು ದನ ಇತ್ತು, ಇವತ್ತು ದನ ಇದೆ. ಈಗ ದನ ಕಟ್ಟಕ್ಕೆ ಇಂದೇಟ್ ಹೊಡಿತಾನೆ. ಆ ದನ ಕಾಯನಿಗೆ ಈಗ ಒಂದು ತಿಂಗಳಿಗೆ 15,000 ಕೊಡ್ಬೇಕು. ಇವಾಗ ಒಂದು ದನ ಕಾಯನಿಗೆ ತಿಂಗಳಿಗೆ 15,000 ಕೊಡ್ಬೇಕು. ನಾನು ಎರಡು ಇಸ್ಕೊಂಡ್ರು 15,000 ಕೊಡ್ಬೇಕು, ಒಂದು ಇಟ್ಕೊಂಡ್ರು 15,000 ಕೊಡ್ಬೇಕು. ನನಗೆ ಅದೇ ತಲೆ ಭಾರ ಆಗಿರೋದು ಏನಂದ್ರೆ ಮುಗಿನ ಮುಕ್ತಿ ಭಾರ ಅಂತೀವಿ ಹಂಗೆ, ಅದು ರೈತರಿಗೆ ಅದು ಹೊರೆ ಆಗ್ತೈತೆ. ತುಂಬಾ ಕಾಸ್ಟು ಜಾಸ್ತಿ ಆಗ್ತೈತೆ. ಅದರಿಂದ ಈ ದನ ಕಟ್ಕೊಳ್ಳೋಕ್ಕೂ ಕೂಡ ಕಷ್ಟ ಆಗ್ತದೆ. ನಾನು ಬೇರೆ ಕಡೆಯಿಂದ ಖರೀದಿ ಮಾಡ್ತಾ ಇದ್ದೀನಿ. ನನಗೆ 30,000 ಹೋಗುತ್ತೆ, ಆದ್ರೆ ನಾನು 2 ತಿಂಗಳು ಸಂಬಳ ಕೊಡೋದು 15,000, 15,000, 30,000 ಬಂದು ಹೋಗ್ಬಿಡುತ್ತೆ. 12,000, 60,000 ನನಗೆ ಉಳಿತದೆ. ಅದು ಲಾಭ, ನಾವು ಲಾಭನೇ ನೋಡ್ಕೊಂತೀವಿ. ಹೆಚ್ಚು ನಷ್ಟ ಮಾಡ್ಕೊಳಕಾಗಲ್ಲ, ನಷ್ಟ ಮಾಡಿ ನಮ್ಗೆ ಬಹಳ ದಿವಸ ಮಾಡಲ್ಲ. ಈಗ ಸಮಗ್ರ ಕೃಷಿ ಮಾಡ್ಬೇಕಂದ್ರೆ ಈ ಎಲ್ಲ ಬೇಕು, ಎಲ್ಲ ಮಾಡಬೇಕು. ನಾವು ಮಾಡದೇ ಇದ್ರೆ ಏನು ಬೆಳೆ ಬೆಳೆಯಕ್ಕಾಗಲ್ಲ. ಗೊಬ್ಬರ ಕೊಳ್ಳಕ್ಕಾಗದಿಲ್ಲ, ಒಂದು ಟ್ರ್ಯಾಕ್ಟರ್ ಗೊಬ್ಬರ ನಾವು 12,000 ಕೊಡಬೇಕು. ನೈಸರ್ಗಿಕ ಕೃಷಿ, ನಾನು ವ್ಯವಸಾಯನೇ ಮಾಡಲ್ಲ ಅಂತಾರೆ. ನಾನು ವ್ಯವಸಾಯ ಮಾಡ್ದಂಗೆ ಹಂಗೆ ಇರ್ತೀನಿ, ನಾನು ಹಂಗೆ ಬಿಡ್ತೀನಿ ಅಂತ, ಅದು ಸಾಧ್ಯವಿಲ್ಲದ ಕೃಷಿ ಅದು. ಯಾಕಂದ್ರೆ ಪಾರ್ಥಿನಿಮ್ಮ 10 ಅಡಿ ಬೆಳೀತತೆ, ಅದ್ರಾಗ ಬರ್ತಕ್ಕಂಥ ಮುಳುಸಜ್ಜೆ 15 ಅಡಿ ಬೆಳೀತತೆ, ಅದ್ರಾಗ ಬರ್ತಕ್ಕಂಥ ಬೇರೆ ಹುಲ್ಲು ಸಿಕ್ಕಾಬಟ್ಟೆ ಬರುತ್ತೆ. ಚಿಪ್ಪಿನ ಹುಲ್ಲು ಅಂದ್ರೆ ಅದು ನೆಲಕ್ಕೆ ಹೋಗದೇ ಆಗಲ್ಲ. ಇಡೀ ಭೂಮಿಯಲ್ಲಿರುವ ಸಾರವನ್ನ 100% ಅದೇ ತಿಂದಾಕ್ಬಿಡ್ತತೆ. ಈ ಮೂಲ ಬೆಳೆಯಲ್ಲಿ ಹೋಗುತ್ತೆ. ನಾವು ಊಟಕ್ಕೆ ಉಪ್ಪಿನಕಾಯಿ ಎಷ್ಟು ಬೇಕು ಅಷ್ಟಿಡ್ಬೇಕು. ಇಡೀ ಊಟ ತುಂಬಾ ಉಪ್ಪಿನಕಾಯಿ ತಿನ್ನಕ್ಕಾಗಲ್ಲ. ಅನ್ನ, ಚಪಾತಿ, ಪಲ್ಯ ಇದು ಅದು ಉಪ್ಪಿನಕಾಯಿ ಪೂರ್ತಿ ತಿನ್ನ, ಉಪ್ಪಿನಕಾಯಿನ ಪೂರ್ತಿ ತಟ್ಟೆಲಿ ಇಟ್ಕೊಂಡು ಅಷ್ಟು ತುಂಬಿಕೊಂಡು ಇರಕಲ್ಲ. ಊಟಕ್ಕೆ ಉಪ್ಪಿನಕಾಯಿ ಹೆಂಗೆ ಬೇಕು ಅಷ್ಟಕ್ಕಿರ್ಬೇಕು. ಆದರೆ ಇವರು ನೈಸರ್ಗಿಕ ಅಂತಕ್ಕಂಥದ್ದು ತಪ್ಪು ಕಲ್ಪನೆ. ಅದು ತಪ್ಪು ಕಲ್ಪನೆಯಿಂದ ಕೂಡಿರ್ತಕ್ಕಂಥದ್ದು, ಅವನು ಲಾಭದಾಯಕ ಮಾಡೋಕ್ಕಾಗಲ್ಲ. ಅಡಿಕೆ ತೋಟದಲ್ಲಿ ನೈಸರ್ಗಿಕ ಕೃಷಿ ಮಾಡ್ಕೋಬೋದು. ಹೆಂಗೆ ಮಾಡ್ಬೋದು? ಅದು ಆಟೋಮೆಟಿಕ್ಕಾಗಿ ನೆರಳಾದ್ಮೇಲೆ ಅಲ್ಲಿ ಏನು ಬೆಳೆಯೋದಿಲ್ಲ ಗಿಡ. 7ನೇ ವರ್ಷ 8ನೇ ವರ್ಷ ಅದ್ರಾಗೆಲ್ಲ ಪೂರ್ತಿ 100% 8, 8, 7, 7 ಆಗ್ತೀವಂದ್ರೆ ಅದು ನೆರಳಾಗ್ಬಿಡ್ತತೆ. ಒಂದಕ್ಕೊಂದು ಗರಿ ತಾಳಿ ಅಲ್ಲಿ ಉಳ್ಳೇ ಬಿಟ್ಟೋದಿಲ್ಲ. ಬ್ಲಾಕ್ ಸಾಯಿಲಲ್ಲಿ ಫುಲ್ ಪ್ಲೇನ್ ಆಗ್ಬಿಡುತ್ತೆ, ಕೆಂಪ್ ಸಾಯಿಲಲ್ಲಿ ಸ್ವಲ್ಪ ಇರುತ್ತೆ, ಮಿಕ್ಸರ್ನಲ್ಲಿ ಸ್ವಲ್ಪ ಇರುತ್ತೆ, ಬ್ಲಾಕ್ನಲ್ಲಿ ಏನೂ ಇರೋದೇ ಇಲ್ಲ ನೆರಳಿಗೆ. ಅದರಿಂದ ಈ ನೈಸರ್ಗಿಕ ಕೃಷಿ ಎಲ್ಲ ನಾವು ಹೇಳೋದು ಅದು ಸುಳ್ಳೇ. ಅದನ್ನು ಮಾಡೋಕ್ಕಾಗಲ್ಲ, ಮಾಡಿದರೂ ಕೂಡ ಲಾಭದಾಯಕ್ಕಾಗಲ್ಲ. ಅದು ಸೋಮಾರಿ ರೈತ ಅಂತ ಕರಿಬೋದು ಅವ್ರನ್ನ. ನಿನ್ನೆ ನಿರ್ವಹಣೆ ಮಾಡದೆ ಕೈ ಬಿಟ್ಟ ಅಂತ. ಅವನು ನಿರ್ವಹಣೆ ಮಾಡೋಕ್ಕಾಗದೆ, ಕಳೆ ತೆಗಿಯೋಕ್ಕಾಗದೆ, ಅದನ್ನು ಕೊಯ್ಲು ಮಾಡೋದಕ್ಕಾಗದೆ, ಅದನ್ನು ತೆಗೆದು ಹೊರಕಾಕಾಗದೆ ಅದನ್ನು ಬಿಟ್ಟ ಅಂತ. ನೈಸರ್ಗಿಕ ಕುರಿ ನಮ್ಮ ಭೂಮಿನ ನಾಶನೇ ಮಾಡುತ್ತೆ. ನಾವು ಕಲ್ಟಿವೇಶನ್ ಮಾಡಲೇಬೇಕಾ? ಆಮೇಲೆ ಅದನ್ನು ನೈಸರ್ಗಿಕ ಹುಲ್ಲು ಬೆಳೆದದ್ದನ್ನು ತೆಗಿಲೇಬೇಕಾ? ಮೈಯಾಗ ಕೈಯಾಗಾದ್ರೂ ತೆಗಿಬೇಕು. ಅದು ಮಾಡಬೇಕು, ವ್ಯವಸಾಯ ಮಾಡಬಾರ್ದು, ಮಾಡಬಾರ್ದು ಅನ್ನೋದು ತಪ್ಪು ಕಲ್ಪನೆ ಅವ್ರದ್ದು. ಅವ್ರ ಪೂರ್ಣ ಪರಿಪೂರ್ಣ ತಪ್ಪು ಕಲ್ಪನೆ ಅದು. ಅದರಿಂದ ಲಾಭದಾಯಕ ಅಲ್ಲ. ಅವರೇ ಪರಿಶೀಲನೆ ಮಾಡಿ ನೋಡ್ಲಿ, ಅವ್ರು ಹೇಳ್ತಾರಲ್ಲ ನಾನು ವ್ಯವಸಾಯ ಮಾಡೋದಂತ. ವ್ಯವಸಾಯ ಮಾಡ್ದಂಗೆ ಅದನ್ನ ಕಟಾವ್ ಮಾಡೋದಂಗೆ ಮೇಲಿಡ್ದು, ಅಡಿಕೆ ಹೆಂಗೆ ತೆಗೆಯೋದು ಅದನ್ನ ಕಟಾವ್ ಮಾಡೋದು ಹೆಂಗೆ, ತೆಂಗ್ ಹೆಂಗೆ ತೆಗೆಯೋದು ಮೇಗಿಡ್ದು, ಕಟಾವ್ ಮಾಡ್ಬೇಕಾದ್ರೆ ಕೆಳಕ್ ಬಿದ್ದು ತೆಕ್ಕಬೇಕಲ್ಲ, ಅದು ಕ್ಲೀನ್ ಮಾಡ್ಬೇಕಲ್ಲ, ಕಟಾವ್ ಆದ್ರೂ ಕೊಯ್ಲಾದ್ರೂ ಮಾಡ್ಬೇಕಾದನ್ನ ಮಾಡಲೇಬೇಕು. ನೈಸರ್ಗಿಕ ಕೃಷಿ ಮಾಡಿದ್ರೆ ಅಂತ ಏನು ಲಾಭದಾಯಕ ಅಲ್ಲ. ಅದು ಆಗಲ್ಲ, ಆಟೋಮೆಟಿಕ್ ಒಣಗೋಗುತ್ತೆ ಅಂತಾರೆ. ಅದು ಮತ್ತೆ ಬೀಜ ಆಗುತ್ತೆ, ಮತ್ತೆ ಬೀಜ ಆಗುತ್ತೆ, ಮತ್ತೆ ಬೀಜ ಎಕ್ಸ್ಟೆಂಡ್ ಆಗುತ್ತೆ, ಬೆಳೀತಾ ಹೋಗ್ತತೆ, ಭೂಮಿ ಮಣ್ಣಿನ ಅಂಶ ಕಲ್ಲಾಗ್ಬಿಡುತ್ತೆ, ಬಂಡೆ ಆಗ್ಬಿಟ್ಟು ಒಳಗೆ ಕಾಲಿಡಕ್ಕಾಗಲ್ಲ, ಹಂಗಾಗೋಗ್ಬಿಡುತ್ತೆ. ಈಗ ಕುಷ್ಕಿ ಜಮೀನಲ್ಲೆಲ್ಲ 2-2 ಬೆಳೆಗಳು ತೆಗಿತೀವಿ ಅಂತಂದ್ರೆ ಅದೆಲ್ಲ ಒಳ್ಳೆ ಲಾಭದಾಯಕ ಆಗಿದೆ. ಹೌದು ಸರ್, ಕೃಷಿಗೆ ಸರಿಯಾದ ರೀತಿ ಪ್ರಮಾಣದಲ್ಲಿ ಇಲಾಖೆ, ಕೃಷಿ ಇಲಾಖೆ ತೋಟಗಾರಿಕೆ ನಿರ್ದೇಶನ ತಗೊಂಡು ಯಾವ ಕಾಲಕ್ಕೆ ಬೀಜ ಹಾಕ್ಬೇಕು, ಯಾವ ಕಾಲಕ್ಕೆ ಗೊಬ್ಬರ ಹಾಕ್ಬೇಕು, ಯಾವ ಕಾಲಕ್ಕೆ ಕಟಾವು ಮಾಡಬೇಕು, ಅದನ್ನು ಸಕಾಲದಲ್ಲಿ ಕೃಷಿಗೆ ಸಮಗ್ರವಾಗಿ ಅಳವಡಿಸಿಕೊಂಡ್ರೆ 2-3 ಬೆಳೆನೂ ಬೆಳಿಬೋದು. ನಾನು ಮಾಡಿ ತೋರಿಸಿದ್ದೀನಿ ಅಂದರೆ ಕಷ್ಟ ಆಯ್ತು. ಅದು ಧನಿಯ ಹಾಕಿದೆ ನಾನು 14 ಮೇ ಬರೀ 68 ದಿವಸಕ್ಕೆ ಕಟಾವು ಬಂದ್ಬಿಡ್ತದೆ ಅದು ಧನಿಯ. ಅದನ್ನು ತೆಗೆದೆ, ತುಂಬ ಖರ್ಚು ಬರುತ್ತೆ ಅವಾಗ ಕೂಲಿ, ಯಾಕಂದ್ರೆ ಲೇಬರ್ಸ್ ಸಿಗೋದಿಲ್ಲ ಆ ಟೈಮ್ನಾಗೆ. ಆಮೇಲೆ ಮಳೆ ಮೋಡಗಳು ಯಾವಾಗ ರನ್ನಿಂಗ್ ಇರ್ತದೆ, ಅದನ್ನು ಕಷ್ಟ ಮಾಡ್ಕೋಬೇಕಾಗುತ್ತೆ, ಅದನ್ನು ನೋಡ್ಕೋಬೇಕಾಗುತ್ತೆ ನಾವು. ಅಂಥದನ್ನು ನೋಡ್ಕೊಂಡು ಅದನ್ನು ಕ್ಲೀನ್ ಮಾಡಿಕೊಂಡು ಮತ್ತೆ ಅದನ್ನು ಕಟಾವ್ ಮಾಡೋ, ಅದನ್ನು ಬೇರೆಯವ್ರಿಗೆ ಬಿಡ್ಬೇಕು. ಅದನ್ನು ಕಟಾವ್ ಮಾಡಿ ಕ್ಲೀನ್ ಮಾಡ್ಕೊಳಕ್ಕೆ ಇಲ್ಲಿ ವ್ಯವಸಾಯ ಮಾಡಿಬಿಟ್ಟು ಇಲ್ಲಿಗೆ ಸೂರ್ಯಕಾಂತಿನ ಹಾಕ್ಬೋದು. ಸೂರ್ಯಕಾಂತಿ ಹಾಕಿ ಅದನ್ನು ಕಟಾವ್ ಮಾಡು. ಅದು 90 ದಿವಸದ ಬೆಳೆನೇ ಹಾಕಬೇಕು, ಬೇರೆ ಹೈಬ್ರಿಡ್ ಬೇರೆ ವೆರೈಟಿ ಹಾಕ್ಬಾರ್ದು. 90 ದಿವಸದ ಬೆಳೆ ಹಾಕು, ಅದನ್ನು ಕಟಾವ್ ಮಾಡಿ. ಎಲ್ಲ ಯಂತ್ರೋಪಕರಣದಿಂದ ಮಾಡಿದರೆ ಬೇಗ ಆಗುತ್ತೆ. ನೀವು ಮ್ಯಾನ್ಯಲ್ ಮಾಡಿದ್ರೆ ಆಗೋದಿಲ್ಲ, ಅದು ಆಗದೇ ಇರೋ ಕೆಲಸ ಅದು. ಯಾಕಂದ್ರೆ ಅದನ್ನು ಮಾಡಕ್ಕೆ ಟೈಮ್ ತಾಣುತ್ತೆ, ಲಾಂಗ್. 1ನೇ ದಿವಸಕ್ಕೆ ಕಟಾವಾಗಬೇಕು, 1ನೇ ದಿವಸಕ್ಕೆ ಪ್ರೊಸೆಸಿಂಗ್ ಆದರೆ ಮಾಡು. 3ನೇ ಬೆಳೆನ ನಾವು ಬಿಳಿ ಜೋಳ ಹಾಕ್ಬೋದು, ಕಡಲೆ ಹಾಕ್ಬೋದು, ಮತ್ತೆ ಧನಿಯಾ ಹಾಕ್ಬೋದು, ಹೆಸರು ಕೂಡ ಹಾಕ್ಬೋದು, ಉದ್ದು ಕೂಡ ಹಾಕ್ಬೋದು. ಇವು ಮುಂಗಾರಲ್ಲಿ ಧನಿಯಾ ಹೆಸರು ಉದ್ದು ಹಾಕೋಬಹುದು. ನಾನು ಹಾಕಿ ನೋಡಿದೆ, ಹೆಸರಿಗಿಂತ ಧನಿಯಾ ಫಾಸ್ಟ್ ಗ್ರೋತಿಂಗ್ ಬಂದ್ಬಿಡ್ತದೆ. ಸ್ವಲ್ಪ ಮಳೆ ಕಡಿಮೆ ಆದರೂ ಬರುತ್ತೆ. ಈ ಹೆಸರಿಗೆ ಸ್ವಲ್ಪ ಮಳೆ ಜಾಸ್ತಿ ಬೇಕಾಗ್ತದೆ, ಮಳೆ ಬಂದರೆ ಒಳ್ಳೆಯದು. ಅತಿ ಹೆಚ್ಚು ಬೇಕಾ ಅದು ಕೂಡ ಹಾಳಾಗುತ್ತೆ. ಉದ್ದು ಆದರೆ ಅಷ್ಟೇ, ಹೆಸರು ಹಾಕೊಂಡು 3 ಬೆಳೆ ಬೆಳೆದ್ರು ಅದು ಲಾಭದಾಯಕ ಆಗಲಿಲ್ಲ. ಅದು ಲಾಭದಾಯಕ ಅಂದರೆ ಬೆಳಿಬೋದು, ಸ್ವಲ್ಪ ಖರ್ಚು ಜಾಸ್ತಿ ಬರುತ್ತೆ, ಮೇಂಟೈನ್ ಮಾಡಬೇಕು. ಬೆಳಿಬಹುದು. ಈಗ ಈ ಕೃಷಿ ಜೊತೆಗೆ ಏನಾದ್ರೂ ಉಪಕಸಬಗಳು ಅಳವಡಿಸಬೇಕಪ್ಪ ರೈತರು ಕೃಷಿಯಲ್ಲಿ ಪ್ರಗತಿ ಕಾಣಬೇಕಂದ್ರೆ ಹೈನುಗಾರಿಕೆ ಮಾಡೋದಾಗಿರ್ಬೋದು, ಕುರಿ ಕೋಳಿ ಮೇಕೆ ಸಾಕಾಣಿಕೆ ಬೇರೆ ಬೇರೆ ಎಲ್ಲ ಹೇಳ್ತಾರೆ, ಆತರ ಮಾಡಿದ್ರೆ ಅನುಕೂಲ ಅಂತರ ಸರ್? ಡೈರಿ ಮಾಡಲೇಬೇಕು. ಮನೆಗೆ ಹಾಲು ಕೊಂಡ್ಕೋಬಾರ್ದು, ಸಗಣಿ ಕೊಂಡ್ಕೋಬಾರ್ದು, ಮಜ್ಜಿಗೆ ಕೊಂಡ್ಕೋಬಾರ್ದು, ತುಪ್ಪ ಕೊಂಡ್ಕೋಬಾರ್ದು, ಬೆಣ್ಣೆ ಕೊಂಡ್ಕೋಬಾರ್ದು. ಇದಕ್ಕೆ ಹಸು ಬೇಕೇ ಬೇಕು. ಹಸುನ್ ಕಾಯಕ್ ಹೋಗ್ಬೇಡ್ರಿ, ಒಂದ್ ಕಡೆ ಹುಲ್ಲು ನೇಪಿಯರ್ಗಳು ಸಿಗುತ್ತೆ, ಸುಮ್ಮನೆ ನಾಟಿ ಮಾಡಿ ಸೈಡ್ಗೆಲ್ಲ ಬಿಟ್ರೆ ಅದು ಬಿಟ್ಟರೆ ಬರುತ್ತೆ ಕಾಂಪೌಂಡ್. ತಂತಿ ಬೇಲಿ ಕಡ್ಡಾಯ ಹಾಕೊಳ್ರಿ, ಇನ್ನೊಂದು ಹೊರಕ್ಕೆ ಹೋಗ್ದಂಗೆ ಇನ್ನೊಬ್ರು ಜಮೀನಿಗೆ ಹೋಗ್ದಂಗೆ ಅಲ್ಲಿ ಬೇಲಿ ಮಾಡ್ಕೊಂಡು ಗೇಟ್ ಮಾಡ್ಕೊಳ್ಳಿ. ಆಮೇಲೆ ಕುರಿ ಬೇಕು, ಯಾಕಂದ್ರೆ ಮಾಂಸಾಹಾರಿಗಳು ಜಾಸ್ತಿ ಇರೋದ್ರಿಂದ, ಮಾಂಸದ ಬೇಡಿಕೆ ಭಾರಿ ಇರೋದ್ರಿಂದ, ಆ ಮಾಂಸಕ್ಕೆ ತುಂಬಾ ಲಾಭದಾಯಕ ಇರೋದ್ರಿಂದ, ಲಾಭದಾಯಕವಾಗಿರೋದೇ ಕುರಿ. ಈಗ ತುಂಬಾ ಮಾರ್ಕೆಟ್ ತುಂಬಾ ಬೇಡಿಕೆ ಇದೆ ಅಂದ್ರೆ ಅಷ್ಟು ಬೇಗ ದುಡ್ಡು ಆಗುತ್ತೆ. ಅದು 3 ತಿಂಗಳಲ್ಲಿ 5,000-15,000 ಆಗುತ್ತೆ. ಬರೀ 5,000 ಬಂಡವಾಳ ಹಾಕಿದ್ರೆ ಅವನಿಗೆ 15,000 ಎಕ್ಸ್ಟ್ರಾ ಬರುತ್ತೆ. ಅಂದ್ರೆ ಒಂದೊಂದು ಕುರಿ ಇಟ್ಕೋಬಾರ್ದು, 15-20 ಕುರಿ ತರಬೇಕು. ಅವನು ಕುರಿ ಸಾಕಾಣಿಕೆ ಮಾಡಬೇಕು ಮಾಡ್ಬೇಕು. ಆಮೇಲೆ ಕೋಳಿ ಬಹಳ ಇಟ್ಕೋಬಾರ್ದು, 500 ಕೋಳಿ ಇಟ್ಕೋಬೇಕು. ಅವು ಹೊರಗಡೆ ತಿರುಗಾಡಂಗೆ ಮಾಡ್ಬೇಕು, ಯಾಕಂದ್ರೆ ಹಾವು ಇಲಿ ಯಗ್ನ ಹುಳ ಉಪ್ಪಡೆ ಎಲ್ಲ ಆರಿಸ್ಕೊಂಡು ತಿಂದು ಅವು ಬರುತ್ತೆ. ಸ್ವಲ್ಪ ಮಟ್ಟಿಗೆ ಆಹಾರ ಕೊಟ್ಟರು ಸಾಕು. ಅವು ಮಾಡಬೇಕು, ದನ ಮಾಡಬೇಕು, ಕುರಿ ಮಾಡಬೇಕು, ಹಸು ಮಾಡಬೇಕು. ಇವು ಮಾಡೋದ್ರಿಂದ ರೈತನಿಗೆ ಒಂದು ATM ಇದ್ದಂಗೆ, ಹೂ ಹಾಕೊಂಡ್ರೆ ಡೈಲಿ ದುಡ್ಡು ಬರುತ್ತೆ, ಹಸು ಹಾಕೊಂಡ್ರೆ ಡೈಲಿ ದುಡ್ಡು ಬರುತ್ತೆ, ಕುರಿ ಸಾಕಾಣಿಕೆ ಮಾಡಿದ್ರೆ 3 ತಿಂಗಳಲ್ಲಿ ದುಡ್ಡು ಆಗುತ್ತೆ, ಕೋಳಿ ಸಾಕಾಣಿಕೆ ಮಾಡಿದ್ರೆ ಡೈಲಿ ದುಡ್ಡು ಇರುತ್ತೆ. ಅದು ಅದೆಲ್ಲ ಡೈಲಿ ದುಡ್ಡು ATM ಇದ್ದಂಗೆ. ಈ ತರ ಪದ್ಧತಿಗಳು ಏನು ಖರ್ಚಾಗಲ್ಲ, ಅದಕ್ಕೇನು ಬಂಡವಾಳ ಇಲ್ಲ, ಅದಕ್ಕೆ ಇಲಾಖೆ ಬೇಕಾದ್ರೂ ಸೌಲಭ್ಯ ಕೊಡ್ತಾ ಐತೆ. ಆ ಇಲಾಖೆಯನ್ನು ಬಳಸಿಕೊಳ್ಳಿ, ಶೆಡ್ ಕಟ್ಟಕ್ ಕೊಡ್ತಾರೆ, ದನ ಕಟ್ಟಕ್ಕೆ, ಕೋಳಿ ಸಾಕಕ್ಕೆ ಅದಕ್ಕೆ ಕೊಡ್ತಾರೆ, ಮತ್ತೆ ಅದಕ್ಕೆ ಬೇಕಾದಂತ ಪರಿಕರಗಳು ಕೊಡ್ತಾರೆ. ಯಾವ್ದು ಕೊರತೆ ಇಲ್ಲ, ಇವನು ಮಾಡಕ ಬೇಜವಾಬ್ದಾರಿ ಮಾಡ್ತಾರೆ. ಈಗ ಇಷ್ಟೊಂದೆಲ್ಲ ಅಳವಡಿಸಿಕೊಂಡಿದ್ರ ಕೃಷಿಯಲ್ಲಿ, ನೀವು ಮನೆಯಲ್ಲಿ ಎಷ್ಟು ಜನ ಇದ್ರ, ನಿಮ್ಗೆಲ್ಲ ಈ ಕೃಷಿಗೆ ಯಾವ ರೀತಿ ಸಹಕಾರ ಸಿಗುತ್ತೆ? ನನ್ನ ಹೆಂಡತಿ ಇದ್ದಾಳೆ, ನನ್ನ ಮಗ ಇದ್ದಾನೆ, ನನ್ನ ಮಗಳಿದ್ದಾಳೆ, ನನ್ನ ಅಳಿಯ ಇದ್ದಾನೆ. ಇವರು ನಿರಂತರವಾಗಿ ನನಗೆ ಫೋನ್ ಮಾಡಿದ್ರೆ ಅಳಿಯ ಔಷಧ ಇದು ಇದು ಬಸ್ಗೆ ಕಳಿಸ್ಕೊಡ್ತಾನೆ, ಯಾವ್ದಾದ್ರು ಏನೇನು ಸಾಮಾನು ಪರಿಕರ ಕಳಿಸ್ಕೊ. ನನ್ನ ಮಗನು ಅಷ್ಟೇ, ಟೌನಾಗೆ ಇರ್ತಾರೆ ಅವರೆಲ್ಲ. ಅವ್ನು ನನ್ನ ಮಗ ಲೆಕ್ಚರರ್ ಇದ್ದಾನೆ, ನಮ್ಮ ಅಳಿಯ ಒಬ್ರು ಕಾಂಟ್ರಾಕ್ಟರ್ ಇದ್ದಾರೆ, ನನ್ನ ಮಗ ಅಡ್ವೊಕೇಟ್ ಇದ್ದಾರೆ. ನನ್ನ ಹೆಂಡತಿ ಮನೆ ಕೃಷಿ 24 ಗಂಟೆ ಕೆಲಸ ಮಾಡ್ತಾಳೆ. ಆಕೆ ಮಾಡೋದ್ರಿಂದ ನಾವೆಲ್ಲ ದೊಡ್ಡ ಶ್ರೀಮಂತರು ಊರಿಗೆ ಅಂತಾರೆ, ಅಲ್ಲ ನಮ್ಮ ಮನೆಗಂತೂ ಅತ್ಯಂತ ದೊಡ್ಡ ಶ್ರೀಮಂತ ಅಂದ್ಕೊಂಡಿದ್ದೀವಿ ನಾವು. ಅಂದರೆ ಅವರು ಜನ ಅಂದ್ಕೊಂತಾರೆ, ಬಟ್ ಆದರೂ ನಮ್ಮ ಜೀವನಕ್ಕೆ ಏನು ಕೊರತೆ ಇಲ್ಲ. ನಾವು ಇನ್ನೊಬ್ಬರು ಮನೆ ಬಾಗಿಲಿಗೆ ಹೋಗಲ್ಲ, ಬರಲ್ಲ, ಬರ್ತದೆ ಎಲ್ಲ ನಾವು ನೋಡ್ಕೊಂಡು ಹೋಗ್ತೀವಿ. ಎಲ್ಲರೂ ಒಂದೇ ಸಮಾನವಾಗಿ ಕಾಣ್ತೀವಿ, ಎಲ್ಲರೂ ನೋಡ್ಕೊಂತಾರೆ. ನಮ್ಗೆ ಹಳ್ಳಿ ಕಡೆ ಎಲ್ಲ ಗೊಂಚಗಾರರೇ ಸೌಕರ್ಯ ಅಂತೆಲ್ಲ ಕೇಳ್ತಾರೆ. ಅದೇನು ನನ್ನ ಹೆಸರೇ ಗೊತ್ತಿಲ್ಲ, ಗೊಂಚೇಶ್ವರದ್ರಪ್ಪ ಅಂತ ನಾನು ಹೇಳಬೇಕು. ಗುಂಚಿಯರ ಮನೆನ ಅಂತಾರೆ, ಈಗ ದೊಡ್ಡ ಸೌಕರ್ಯ ಮನೆನ ಸಣ್ಣಕವ್ರ ಮನೆ ಅಂತ ಹಿಂಗೆ ಕೇಳ್ತಾರೆ. ಅದು ಹಳ್ಳಿಗೆ ನಿಂತಂತ ಪದ್ಧತಿ ಇದು. ನಾನು ಕೊಂಚ ಅಂತ ಎಷ್ಟೋ ಜನಕ್ಕೆ ಟೌನ್ಗಳಿಗೆ ಬೇರೆ ಕಡೆ ಅಷ್ಟೇ ಗೊತ್ತು, ಕೊಂಚ ಶಿವರುದ್ರಪ್ಪ ಅಂತ ಅನ್ನೋದು. ಅಲ್ಲೆಲ್ಲ ಸಾಮಾನ್ಯ ಕೊಂಚರು ಕೊಂಚರು ಸೌಕರ್ಯ ಮನೆ ದೊಡ್ಡ ಮನೆಯವರು, ಕೆಲವರು ದೊಡ್ಡ ಮನೆಯವರು ಅಂತಾರೆ. ಆಮೇಲೆ ದೊಡ್ಡ ಗುಂಚಿಯರ ಮನೆ, ಈ ಕಡೆ ಸಣ್ಣ ಗುಂಚಿಯರ ಮನೆ, ಹಿಂಗೆ ಅಂತ. ನೀವು ಇಷ್ಟೊಂದು ವಯಸ್ಸಾದ್ರೂ ಇಷ್ಟೊಂದು ಆಸಕ್ತಿಯಿಂದ ಕೃಷಿ ಮಾಡ್ತಾರೆ, ಈಗ ನೋಡಿದ್ರೆಲ್ಲ ಏನು ಈ ಕೃಷಿ ಅಂತ ಲಾಭದಾಯಕ ಅಲ್ಲ ಅಂತ ಕೃಷಿಯಿಂದ ಹಿಂದೆ ಸರಿತಾರೆ, ಬೆಂಗಳೂರು ಮೈಸೂರು ಕಂಪ್ನಿ ಫ್ಯಾಕ್ಟ್ರಿ ಅಂತೆಲ್ಲ ಹೋಗ್ತಾರೆ. ಅಂತ ಯುವಕರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ ಸರ್? ಈಗ ಕೃಷಿ 6 ಕೋಟಿ ಜನರಲ್ಲಿ 1 ಕೋಟಿ ಜನ ಬಿಟ್ಟಿದ್ದಾರೆ, ಇನ್ನೂ 1 ಕೋಟಿ ಜನ ಬಿಡ್ತಾ ಇದಾರೆ. ಈ ಕಡೆ ಬಿಡ್ತಾ ಇದ್ರೆ ITBT ಹೋಗಿರ್ತಕ್ಕಂಥ ವಿದೇಶದಲ್ಲಿ ಇರ್ತಕ್ಕಂಥ ಎಲ್ಲ ITBTಗಳು ಮತ್ತೆ ವಾಪಸ್ ಬರ್ತಾರೆ. ಸುಮಾರು 17 ಲಕ್ಷ ಜನ ಇನ್ನು 2 ವರ್ಷದೊಳಗೆ ರಿಟರ್ನ್ ಬರ್ತಾರೆ. ಇನ್ನು 2 ವರ್ಷ ಮಾತ್ರ ಅವಕಾಶ ಇದೆ. ಅವರೆಲ್ಲ ಬಂದು ಅವ್ರು ಏನು ಮಾಡ್ಬೇಕಿಲ್ಲಿ, ಏನು ಮಿಷನ್ ಮಾಡೋಕ್ಕಾಗತ್ತಾ, ಮಿಷನ್ ತಯಾರು ಮಾಡೋಕ್ಕಾಗ, ಅವನು ಕೃಷಿನೇ ಮಾಡಬೇಕು. ಅವರು ಪ್ಯಾಂಟ್ ಹಾಕೊಂಡು ಕೂಲಿ ಮಾಡ್ತಾರೆ, ನಾವು ಪಂಚೆ ಕಟ್ಕೊಂಡು ಕೂಲಿ ಮಾಡ್ತೀವಿ. ನಾವು ರೈತ ಕೂಲಿ ಇಲ್ಲದೆ ದುಡಿಯೋನಷ್ಟೇ, ಹೊಟ್ಟೆ ತುಂಬ ಉಣ್ತೀವಿ, ಮೈ ತುಂಬ ಬಟ್ಟೆ ಹಾಕ್ತೀವಿ, ಶೋಕಿ ಮಾಡೋಕ್ಕಾಗಲ್ಲ, ಐಷಾರಾಮಿ ಜೀವನ ಮಾಡೋಕ್ಕಾಗಲ್ಲ, ITBT ಮಾಡೋಕ್ಕಾಗಲ್ಲ. ನಾವು ಹೊಟ್ಟೆ ತುಂಬ ಉಂಡು ಮೈ ತುಂಬ ಬಟ್ಟೆ ಹಾಕೊಂಡು ಗೌರವವಾಗಿ ಬದುಕೋದು ಅಂದರೆ, ಗೌರವವಾಗಿರೋದು ಅಂದರೆ, ಗೌರವ ಸ್ಥಾನ ತಂದುಕೊಡೋದು ಅಂದರೆ ಕೃಷಿನೇ. ಇದು ಯಾವುದು ಬೇರೆ ಇಲ್ಲ, ಎಲ್ಲ ಮೇಟಿ ಬಿಟ್ಟು ಏನೂ ಇಲ್ಲ. ಇಡೀ ರಾಜಕಾರಣ ಇದ್ರೂ, ದೇಶ ಇದ್ರೂ, ಯಾವುದೇ ಉತ್ಪಾದನೆ ಘಟಕ ಇದ್ರೂ, ಯಾವುದೇ ಯಂತ್ರೋಪಕರಣ ಮಾಡ್ತಾ ಇದ್ರು, ಎಲ್ಲವೂ ಕೃಷಿಯನ್ನೇ ಅವಲಂಬಿಸಿದೆ, ಕೃಷಿನೇ ಸುತ್ತುವರಿತತೆ, ಕೃಷಿನೇ ಇದ್ರೆ ಇದು. ಕೃಷಿ ತೋ ನಾಸ್ತಿ ದುರ್ಭಿಕ್ಷಂ, ಕೃಷಿ ಇಲ್ಲಂದ್ರೆ ದೇಶ ಸಂಪೂರ್ಣವಾಗಿ ದುರ್ಬಲವಾಗಿ ಹೋಗುತ್ತೆ. ಕೃಷಿನೇ ಈ ದೇಶಕ್ಕೆ ಅನ್ನ ನೀಡತಕ್ಕಂಥದ್ದು, ಅನ್ನದಾತೋ ಸುಖೀಭವ ಅಂತೀವಿ ನಾವು. ಈ ದೇಶಕ್ಕೆ ರೈತ ಇಲ್ಲಾಂದ್ರೆ, ಉಳುವವನು ಇಲ್ಲಾಂದ್ರೆ, ಅಕ್ಕಿ ಬೆಲೆ 1,000 ರೂಪಾಯಿ ಆದರೂ ಆಗ್ತದೆ. ಈಗ ಬಂಗಾರದ ಬೆಲೆ 1,000 ರೂಪಾಯಿ, ಈಗ ನೀವು ಹೇಳಿದ್ರು ಎಲ್ಲಿ 1,00,000 ಆಗುತ್ತೆ ಅಂತಿದ್ರು, 1,00,000 ದಾಟೋಯ್ತು ಸಾಧ್ಯ. ಹಂಗೆ ಅಕ್ಕಿಗೂ ಕೂಡ 1,000 ರೂಪಾಯಿ ದರ ಬರೋಂಥ ಕಾಲ ಇದೆ, ಅದು ಬಂದೇ ಬರ್ತದೆ. ಎಲ್ಲ ಹಿಂಗೆ ITBT ಹೈಟೆಕ್ಕು ಪೈಟೆಕ್ ಅಂತ ಮಾಡ್ತಾ ಹೋದರೆ, ಕೃಷಿನ ಕಡೆಗಣಿಸಿದರೆ, ಕೃಷಿನ ಬಿಟ್ಟರೆ, ಈಗಾಗಲೇ 1 ಕೋಟಿ ಜನ ಕೃಷಿ ಬಿಟ್ಟಿದ್ದಾರೆ, ಇನ್ನೂ ಬಿಡ್ತಾ ಹೋದರೆ ಅನ್ನದ ಬೆಲೆ ಅವರಿಗೆ ಹರಿವು ಬರುತ್ತೆ, ಅವಾಗ ಕೃಷಿಕನ ಬೆಲೆ ಬರುತ್ತೆ, ಎಲ್ಲರೂ ಕೃಷಿ ಮಾಡಕ್ಕೆ ಮುಂದಾಗ್ತಾರೆ. ಕೃಷಿನೇ ನಮ್ಮ ದೇಶದ ಬೆನ್ನೆಲುಬು, ಅನ್ನದಾತನೇ ನಮ್ಮ ದೇಶದ ನೇತಾರ. ಅನ್ನ ಬ್ರಹ್ಮನ ಮುಂದೆ ಯಾವ ಬ್ರಹ್ಮನೂ ಇಲ್ಲ. ಇಷ್ಟು ವರ್ಷದ ಒಂದು ಕೃಷಿ ಬದುಕು ಸಂತೋಷ ನೆಮ್ಮದಿ ತಂದ್ಕೊಟ್ಟಾಯ್ತಾ ನಿಮಗೆ? ತುಂಬ ಸಮಗ್ರವಾದ ಕೃಷಿ ಮಾಡಿ ಸಂತೋಷವಾಗಿದ್ದು, ಬರದಲ್ಲೂ ಬೆಳೆ ಬೆಳೆದಂಥ ರೈತ ಎಲ್ಲ ಪತ್ರಿಕೆಗಳು ಬರೆದು ಎಲ್ಲ ಮಾಧ್ಯಮದವರು ಪ್ರಕಟಣೆ ಮಾಡಿದ್ದಾರೆ. ನಾನು ಖುಷಿಯಿಂದ ಬೆಳೆದಂಥ ಕೃಷಿಕನನ್ನು, ಖುಷಿ ಕಂಡ ಕೃಷಿಕನನ್ನು, ಸಂತೋಷವಾಗಿದ್ದೀನಿ, ಸಮೃದ್ಧವಾಗಿದ್ದೀನಿ. ರೈತಾಪಿ ಆಗಿದ್ದಕ್ಕೆ ನನಗೆ ತುಂಬ ಹೆಮ್ಮೆ ಆಗಿದೆ, ನನಗೆ ಬೆಲೆ ಬಂದಿದೆ. ಒಟ್ಟಿಗೆ ಶ್ರೀಮಂತ ಅಂದ್ರೂ ನನಗೆ ಕೃಷಿಕ ಅನ್ನೋದ್ರಲ್ಲಿ ತುಂಬ ಬೆಲೆ ತಂದುಕೊಟ್ಟಿದೆ. ಕೃಷಿ ತೃಪ್ತಿ ಇದೆ, ಅವನು ಯಾರಿಗೂ ಗುಲಾಮಲ್ಲ, ರೈತ ಗುಲಾಮನಲ್ಲ, ಸಾಲಗಾರನು ಗುಲಾಮನಲ್ಲ, ಹಾಗೆ ರೈತನು ಗುಲಾಮಲ್ಲ. ಈ ದೇಶಕ್ಕೆ ಅನ್ನದಾತ ಕೊಡುವವನೇ ಅನ್ನದಾತ, ಅದಕ್ಕೆ ಅನ್ನದಾತೋ ಭವ. ಅವನನ್ನು ಬಿಟ್ಟು ನಾವಿಲ್ಲ, ನಮ್ಮನ್ನು ಬಿಟ್ಟು ಅವನಿಲ್ಲ, ನಾವೇ ಅಂತ ಅನ್ನೋದಕ್ಕಿನ್ನ ಕೃಷಿಕರೆಲ್ಲ ಒಗ್ಗಟ್ಟಾಗಬೇಕು, ಜಾತಿ ಬಿಡಬೇಕು, ಪಕ್ಷ ಬಿಡಬೇಕು, ಒಗ್ಗಟ್ಟಾಗಿ ಜಮೀನಲ್ಲಿ ದುಡಿಬೇಕು, ಸಾಮೂಹಿಕ ಕೃಷಿ ಮಾಡಬೇಕು ಅಂತ ನಾನು ಈ ಮೂಲಕ ನಿಮ್ಮನ್ನು ಕೇಳ್ಕೊಡ್ತೀನಿ. ಇಷ್ಟೊಂದೆಲ್ಲ ಸಮಗ್ರ ಕೃಷಿ ಅಳವಡಿಸಿಕೊಂಡ್ರಲ್ಲ, ನಿಮ್ಮನ್ನೆಲ್ಲ ಗುರುತಿಸಿ ಯಾವಾದ ಸಂಘ ಸಂಸ್ಥೆಗಳು, ಇಲಾಖೆಗಳು, ಸರ್ಕಾರಗಳು ಏನಾದರೂ ಪ್ರಶಸ್ತಿಗಳು ತಂದುಕೊಟ್ಟಿದೆ? ಕೃಷಿ ಇಲಾಖೆಯವರು ಕೊಟ್ಟಿದ್ದಾರೆ, ತೋಟಗಾರಿಕೆ ಇಲಾಖೆಯವರು ಕೊಟ್ಟಿದ್ದಾರೆ, ಶಿವಮೊಗ್ಗ ಯೂನಿವರ್ಸಿಟಿ ಅವರು ಕೊಟ್ಟಿದ್ದಾರೆ, ಹಲವಾರು ಪ್ರಶಸ್ತಿಗಳು ಬಂದವೆ. ನಾನು ಸಂತೋಷವಾಗಿ ಸ್ವೀಕರಿಸಿದ್ದೀನಿ, ಗೌರವ ತಂದಿದೆ. ಹಾಗಿದ್ರೆ ಶಿವರುದ್ರಪ್ಪರು, ಈ ಕಾರ್ಯಕ್ರಮ ಕೇಳಂತ ರೈತರು ನಿಮ್ಮ ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡಬಹುದು? ಇಲ್ಲ, ನನ್ನ ನಂಬರ್ ಇದೆ, ಮಾಡಲಿ, ನಮ್ಮ ಜಮೀನಿದೆ, ಬರಲಿ, ನನ್ನ ಸಂಪರ್ಕ ಇಟ್ಕೊಂಡು ನನ್ನ ಕಾಂಟ್ಯಾಕ್ಟ್ ಮಾಡಲಿ, ನಮ್ಮ ಮೊಲಕ್ಕೆ ಬನ್ನಲಿ. ಯಾಕಂದರೆ ಇದು ಪ್ರಾಕ್ಟಿಕಲ್, ಇವತ್ತೇ ಬೀಜ ಬಿತ್ತಿ ನಾಳೆ ಬೆಳೆ ಬೆಳೆದು ನಾಳೆ ಸೌಕರ್ಯ ಹಾಕ್ತೀನಿ ಅನ್ನೋನು ಬರೋದು ಬೇಡ. ಕಾಯಬೇಕು, ಇದನ್ನು ತಾಳ್ಮೆ ಇರಬೇಕು, ತಾಳ್ಮೆ ಇರಬೇಕು, ಕಾಯಬೇಕು, ಕಷ್ಟ ಅನುಭವಿಸ್ಬೇಕು, ಬಿಸಿಲಲ್ಲಿ ಒಣಗಬೇಕು, ಮಳೆಯಲ್ಲಿ ನೆನಬೇಕು, ಗಾಳಿಯಲ್ಲಿ ತೇಳ್ಬೇಕು. ಇಲ್ಲಾಂದರೆ ನೀನು ಹೈಟೆಕ್ ಮಾಡಿ ಬಿಟೆಕ್ ಮಾಡಿ ಏನು ಮಾಡಿದರೂ ಕೃಷಿಯನ್ನು ಕಡೆಗಣಿಸಿದರೆ ನೀನು ಕೂಡ ಕಡೆಗಣನೆ ಹಾಕ್ತೀಯ. ಕೃಷಿಯನ್ನು ನಂಬು, ಕೃಷಿ ನಿನ್ನ ನಂಬಿಸುತ್ತೆ. ನೀನು ಯಾಕೆ ದೇವ್ರಿಗೆ ಹೋಗಿ ನಮಸ್ಕಾರ ಮಾಡ್ತಿ, ಕಲ್ ಮುಂದೆ ಕೈ ಮುಗಿತಿಲ್ಲ, ಹಂಗೆ ಕೃಷಿಯನ್ನು ನಂಬು. ನಿನಗೆ ಕೊಟ್ಟೆ ಕೊಡ್ತಾನೆ, ದೇವ್ರನ್ನ ಕೊಡ್ತಾನಂತ ಇವತ್ತು ನಾವು ಕೈ ಮುಗಿತೀಯ, ಮತ್ತೆ ನಾಳೆನೂ ಕೈ ಮುಗಿತೀಯ. ಕೊಡ್ತಾನೋ ಬಿಡ್ತಾನೋ ನಿನಗೆ ಗೊತ್ತು, ಆದ್ರೆ ಕೃಷಿ ಇವತ್ತಲ್ಲ ನಾಳೆ ನಿನ್ನ ಕೈ ಹಿಡಿತತೆ, ಒಂದಲ್ಲ ಒಂದಿವಸ ಗೌರವ ಕೊಡುತ್ತೆ, ಅದು ನಿನ್ನ ಕೈ ಬಿಡೋದಿಲ್ಲ ಅಂತ ಹೇಳ್ತೀನಿ ನಾನು. ನಿಮ್ಮ ನಂಬರ್ ಹೇಳಿ ಶಿವರುದ್ರಪ್ಪ. 9844 ರೈತ ಬಾಂಧವರೇ, ಶಿವರುದ್ರಪ್ಪ ಅವರ ಮೊಬೈಲ್ ಸಂಖ್ಯೆ ನಾನು ಮತ್ತೆ ಹೇಳ್ತೇನೆ, 9444 ಬಹಳ ಸಂತೋಷ ಶಿವರುದ್ರಪ್ಪ, ಇದುವರೆಗೆ ನಿಮ್ಮ ಸಮಗ್ರ ಕೃಷಿ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸು ಸಿಗಲಿ ಅಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು, ನಮಸ್ಕಾರ. ಆಕಾಶವಾಣಿಗೂ ನನ್ನ ನಮಸ್ಕಾರ. ಇದುವರೆಗೂ ಸಮಗ್ರ ಕೃಷಿಯ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಕೂನಬೇವು ಗ್ರಾಮದ ಪ್ರಗತಿಪರ ಕೃಷಿಕರಾದ ಕೊಂಚ ಶಿವರುದ್ರಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ಜಗದೀಶ್ ಗೋಪರಹಳ್ಳಿ. ಇದೀಗ ಹವಾಮಾನ ವರದಿ. ರಾಜ್ಯದಾದ್ಯಂತ ಒಣಹವೆ ಇತ್ತು. ದಕ್ಷಿಣ ಒಳನಾಡಿನ ಎಲ್ಲ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ಮುಂದಿನ 3 ದಿನಗಳ ಹವಾಮಾನ ಮುನ್ಸೂಚನೆ, ಯಾವುದೇ ದೊಡ್ಡ ಬದಲಾವಣೆ ಇರುವುದಿಲ್ಲ. ಮುಂದಿನ 48 ಗಂಟೆಗಳಲ್ಲಿ ಉತ್ತರ ಒಳನಾಡಿನ ಬೀದರ್, ಕಲಬುರಗಿ, ವಿಜಯಪುರ, ಬಾಗಲಕೋಟೆ, ಬೆಳಗಾವಿ, ಧಾರವಾಡ, ಗದಗ ಜಿಲ್ಲೆಗಳಲ್ಲಿ ಶೀತಗಾಳಿ ಬೀಸುವ ಸಾಧ್ಯತೆ ಇದೆ. ಮುಂದಿನ 5 ದಿನಗಳಲ್ಲಿ ಉತ್ತರ ಒಳನಾಡಿನಲ್ಲಿ ಕನಿಷ್ಠ ತಾಪಮಾನದಲ್ಲಿ ಕ್ರಮೇಣ ಇಳಿಕೆ, ಕರಾವಳಿ ಕರ್ನಾಟಕ, ದಕ್ಷಿಣ ಕರ್ನಾಟಕದಲ್ಲಿ ಕನಿಷ್ಠ ತಾಪಮಾನದಲ್ಲಿ ದೊಡ್ಡ ಬದಲಾವಣೆ ಇರುವುದಿಲ್ಲ. ಮುಂದಿನ 24 ಗಂಟೆಗಳವರೆಗೆ ಭಾಗಶಃ ಮೋಡ ಕವಿದ ವಾತಾವರಣ, ಕೆಲವು ಪ್ರದೇಶಗಳಲ್ಲಿ ಬೆಳಗಿನ ಜಾವ ಮಂಜು ಕವಿದಿರುವ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನ ಕ್ರಮವಾಗಿ 27°C ನಿಂದ 16°C ಇರುವ ಸಾಧ್ಯತೆ ಇದೆ. ಹವಾಮಾನ ವರದಿ ಕೇಳಿದಿರಿ. ಇದೀಗ ರೈತರಿಗೆ ಸಲಹೆ. ನಮಸ್ಕಾರ, ನನ್ನ ಹೆಸರು HG ಸಣ್ಣ ತಿಮ್ಮಪ್ಪ. ಕೃಷಿ ಸಂಶೋಧನಾ ಕೇಂದ್ರ ಕತ್ತಲಗೆರೆಯಲ್ಲಿ ಮುಖ್ಯ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇವತ್ತಿನ ದಿನ ನಾವು ಸಸ್ಯಗಳ ಬೆಳವಣಿಗೆಗೆ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಕುರಿತು ಮಾಹಿತಿಯನ್ನು ಪಡೆಯೋಣ. ನಾವು ಸಸ್ಯಗಳ ಬೆಳವಣಿಗೆಗೆ ಗಾಳಿ, ನೀರು, ಶಾಖ, ಪೋಷಕಾಂಶಗಳು ಮತ್ತು ನೈಸರ್ಗಿಕ ಸಂಪನ್ಮೂಲಗಳಿಗೆ ಎಷ್ಟು ಅವಶ್ಯಕತೆಯೋ